ಸಕಲ ಸಿದ್ಧತೆ. ರಾಜ್ಯ ವಿಧಾನಸಭಾ ಚುನಾವಣೆ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗೆ ಎಲ್ಲ ಜಿಲ್ಲೆಗಳಲ್ಲಿ ಕ್ರಮ. ನಾಡಿನಾದ್ಯಂತ ಶ್ರದ್ಧಾಭಕ್ತಿಯಿಂದ ಶ್ರೀರಾಮನವಮಿ ಆಚರಣೆ. ರಾಜ್ಯದ ದಕ್ಷಿಣ ಒಳನಾಡಿನ ಕೆಲ ಜಿಲ್ಲೆಗಳಲ್ಲಿ ಮಳೆ ಸಂಭವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ವೇಳೆ 6:50 ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರ ಇಂದಿನ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಎರೆಗೊಬ್ಬರ ಉತ್ಪಾದನೆಯ ತಾಂತ್ರಿಕತೆ ಮತ್ತು ಕೃಷಿಯಲ್ಲಿ ಅದರ ಬಳಕೆಯ ಮಹತ್ವ, ಈ ವಿಷಯ ಕುರಿತು ಡಾ ಸುಶೀಲಾ ನಾಡಗೌಡ ಅವರೊಂದಿಗೆ ಸಂದರ್ಶನವನ. ನಂತರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೆ ಪೇಟೆ ದಾಣೆಯನ್ನ ಆಲಿಸಲಿದ್ದೀರಿ. ರೈತ ಬಾಂಧವರೇ, ಮೊದಲಿಗೆ ಕೇಳೋಣ ಎರೆಗೊಬ್ಬರ ಉತ್ಪಾದನೆಯ ತಾಂತ್ರಿಕತೆ ಮತ್ತು ಕೃಷಿಯಲ್ಲಿ ಅದರ ಬಳಕೆಯ ಮಹತ್ವ, ಈ ವಿಷಯ ಕುರಿತು ಡಾ ಸುಶೀಲಾ ನಾಡಗೌಡ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಎರೆಗೊಬ್ಬರ ಉತ್ಪಾದನೆ ಮತ್ತು ಕೃಷಿಯಲ್ಲಿ ಅದರ ಬಳಕೆಯ ಮಹತ್ವ ಎಷ್ಟರ ಮಟ್ಟಿಗಿದೆ, ಯಾಕೆ ಇತ್ತೀಚೆಗೆ ಭಾಳಷ್ಟು ಎರೆಗೊಬ್ಬರದ ಬಗ್ಗೆ ವಿಜ್ಞಾನಿಗಳು ರೈತರಿಗೆ ಹೇಳ್ತಿದ್ದಾರೆ, ಜೊತೆಗೆ ಎರೆಗೊಬ್ಬರವನ್ನು ಭೂಮಿಗೆ ಹಾಕೋದ್ರಿಂದ ಏನೆಲ್ಲ ಲಾಭಗಳು ನಮ್ಮ ಮಣ್ಣಿಗೆ ಆಗ್ತವೆ ಅಂತಕ್ಕಂಥ ಹಲವಾರು ವಿಚಾರಗಳನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಕೀಟ ತಜ್ಞರಾದಂಥ ಡಾಕ್ಟರ್ ಸುಶೀಲಾ ನಾಡಗೌಡ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಸುಶೀಲಾ ನಾಡಗೌಡ ಅವರೇ. ನಮಸ್ಕಾರ ಸರ್. ಮೇಡಮ್ ಅವರು ಹೇಳಿ, ಮೊದಲೇದಾಗಿ ಎರೆಗೊಬ್ಬರ ಅಂತೇಳಿ ಭಾಳಷ್ಟು ಮಂದಿಗೆ ರೈತರಿಗೆ ಗೊತ್ತಿದೆ, ಎರೆಗೊಬ್ಬರ ಹಾಕಬೇಕು ಎರೆಗೊಬ್ಬರ ಹಾಕಬೇಕು ಅಂತಂತಾರೆ. ಏನಿದು ಎರೆಗೊಬ್ಬರ ಮತ್ತು ಇದರಲ್ಲಿ ಏನು ಒಂದು ಮಹತ್ವ ಇದೆ ಹೇಳಿ ಸ್ವಲ್ಪ ಎರೆಗೊಬ್ಬರದ ಬಗ್ಗೆ. ಇದು ಎರೆಗೊಬ್ಬರ ಅಂದರೆ ಮೊದಲೇದಾಗಿ ಎರೆಹುಳದಿಂದ, ಎರೆಹುಳು ಏನಾಗುತ್ತೆ, ನಮ್ಮ ಕೃಷಿ ತ್ಯಾಜ್ಯ ವಸ್ತುಗಳು ಎಲ್ಲ ನಾವು ಅದೇನಿರುತ್ತಲ್ಲ ಅದನ್ನು ತಿಂದು ತನ್ನ ಹೊಟ್ಟೆ ಅಲ್ಲಿ ಏನಂತಾರೆ ಸೂಕ್ಷ್ಮಾಣು ಜೀವಿಗಳಿಂದ ಹೊರಬರೋ ಇಕ್ಕಿಗೆ ಎರೆಗೊಬ್ಬರ ಅಂತೂ ಕರಿತೀವಿ. ಸೊ ಇದನ್ನು ಯಾಕೆ ಇವತ್ತಿನ ದಿವಸ ಹೆಚ್ಚಿಗೆಯಾಗಿ ಎರೆಗೊಬ್ಬರವನ್ನು ಯಾಕೆ ಉಪಯೋಗ ಮಾಡಬೇಕು ಅಂತಂದರೆ ಮಣ್ಣಿನ ಫಲವತ್ತು, ಮಣ್ಣಿನ ಫಲವತ್ತನ್ನು ಹೆಚ್ಚಿಸೋದು ಭಾಳ ಮುಖ್ಯ. ಮಣ್ಣಿಂದನೇ ನಮಗೆಲ್ಲ ಬೆಳೆಗಳನ್ನು ಬರೋದು. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಮಣ್ಣು ಭಾಳಷ್ಟು ಹಾಳಾಗ್ತಾ ಇದೆ, ದಿನೇ ದಿನೇ ನಮ್ಮಿಂದ ಏನಂತಾರಲ್ಲ ಭೂಮಿಯ ಜಾಗನೂ ಕಡಿಮೆ ಹಾಕೊಂತ ಹೋಗ್ತದೆ. ಅಂಥದ್ರಲ್ಲಿ ಇರೋ ಭೂಮಿಯನ್ನು ನಾವು ಭೂಮಿ ಫಲವತ್ತಾಗಿ ಕಾಪಾಡೋದು ಭಾಳ ಮುಖ್ಯ. ಫಲವತ್ತಾಗಿ ಏನಂತಂದರೆ ಎರೆಗೊಬ್ಬರ ಭಾಳ ಮುಖ್ಯ. ಈಗ ಅಂದರೆ ಎರೆಹುಳುಗಳಿಂದ ಎಲ್ಲ ಕಸವನ್ನು ಹಾಕಿ ಗೊಬ್ಬರವನ್ನು ತಯಾರಿಸ್ತಕ್ಕಂಥ ಒಂದು ಪದ್ಧತಿ ಬಂದಂಥ ಒಂದು ಉತ್ಪನ್ನ ಎರೆಗೊಬ್ಬರ ಅಂತ ಹೇಳ್ತೀವಿ ನಾವು. ಈ ಎರೆಹುಳು ಗೊಬ್ಬರವನ್ನು ತಯಾರು ಮಾಡಲಿಕ್ಕೆ ಯಾವ ಜಾತಿ ಎರೆಹುಳುಗಳು ಬೇಕಾಗ್ತವೆ ರೈತರಿಗೆ ಮುಖ್ಯವಾಗಿ? ಈಗ ಎರೆಹುಳಗಳು ಏನಂತಂದರೆ ಅನೇಕ ಜಾತಿಗಳಿದ್ದಾವೆ. ಈಗ ನಾನು ರೈತರಿಗೆ ಹೇಳ್ತೇನೆ, ಮೊದಲೇನಂತಂದರೆ ಮಳೆ ಬಂದ ತಕ್ಷಣ ನಮಗೆ ಚೆನ್ನಾಗಿ ವಾಸನೆ ಬರ್ತಾಯಿತ್ತು, ಇತ್ತೀಚೆಗೆ ನಮಗೆ ಅದು ವಾಸನೆ ಬರ್ತಾಯಿಲ್ಲ. ಯಾಕಂತಂದರೆ ಮಣ್ಣಿನಲ್ಲಿ ಏನಂದರೆ ಎರೆಹುಳುಗಳು ಇರ್ತಾಯಿದ್ವು, ಅವು ಸೂಕ್ಷ್ಮಾಣುಗಳು ಹೆಚ್ಚಿ ಮಣ್ಣಿನಿಂದ ಹೆಚ್ಚಿಗೆ ವಾಸನೆ ಬರ್ತಾಯಿದ್ವು. ಅವು ಕೆಲವು ಜಾತಿಗಳು ಏನಂತಂದರೆ ಮಳೆ ಬಂದಾಗ ಹೊರಗೆ ಬರ್ತವೆ, ಅವು ಕೆಲವು ಬರೀ ಮಣ್ಣನ್ನು ತಿಂತವೆ. ಆದರೆ ನಾವು ಎರೆಗೊಬ್ಬರ ತಯಾರು ಮಾಡಲು ಕೆಲವು ಬೇರೆ ಜಾತಿಗಳಿದೆ. ಒಂದು ಆಫ್ರಿಕನ್ ತಳಿ ಅಂತ ಬರುತ್ತೆ, ಯೂಡ್ರಿಲಸ್ ಯೂಜಿನಿ ಅಂತ ಬರುತ್ತೆ, ಇದನ್ನೇ ನಾವು ಉಪಯೋಗ ಮಾಡ್ತೀವಿ. ಯಾಕೆ ಅಂತಂದರೆ ಇದು ಏನಂತಂದರೆ ಇದು ಕೃಷಿ ತ್ಯಾಜ್ಯ ವಸ್ತುಗಳನ್ನು ತಿನ್ನುತ್ತೆ, ಮತ್ತು ಏನಂತಂದರೆ ಇದರ ಸಂತಾನೋತ್ಪತ್ತಿ ಜಾಸ್ತಿ ಇದೆ, ಮತ್ತು ಜಾಸ್ತಿಯಾಗಿ ಎರೆಗೊಬ್ಬರವನ್ನು ತಯಾರು ಮಾಡುತ್ತೆ. ನೀವು ಸಾದಾ ಎರೆಹುಳನ್ನು ಉಪಯೋಗ ಮಾಡೋದಕ್ಕಿಂತ ಇದು ಏನಂತಂದರೆ ನಮಗೆ ಬೇಗ ಗೊಬ್ಬರವನ್ನು ಕೊಡುತ್ತದೆ. ಹಾಗಾಗಿ ಇತ್ತೀಚೆಗೆ ನಾವು ಆಫ್ರಿಕನ್ ತಳಿಯನ್ನು, ಅದು ಯೂಟ್ರಿಲಸ್ ಯೋಜನೆ ಅನ್ನೋ ಒಂದು ಎರೆಹುಳ ತಳಿಯನ್ನು ನಾವು ಗೊಬ್ಬರವನ್ನು ತಯಾರು ಮಾಡಲು ಉಪಯೋಗ ಮಾಡ್ತಾ ಇದ್ದೀವಿ. ಇನ್ನು ರೈತರು ಗೊಬ್ಬರವನ್ನು ತಯಾರು ಮಾಡಬೇಕಾದ್ರೆ, ಎರೆಗೊಬ್ಬರ ಉತ್ಪಾದನೆ ಮಾಡಬೇಕಾದ್ರೆ ಮುಖ್ಯವಾಗಿ ಅವ್ರಿಗೆ ಏನೇನು ಸಾಮಾನುಗಳು ಬೇಕಾಗ್ತವೆ, ಏನೇನು ಸಾಮಗ್ರಿಗಳು ಬೇಕಾಗ್ತವೆ? ಅದು ಭಾಳ ಮುಖ್ಯ. ಈಗ ಹೆಚ್ಚಾಗಿ ಅಂದರೆ ನಾವು ತಯಾರು ಮಾಡಬೇಕಂತಂದರೆ ಎಲ್ಲರಿಗೂ ಮೊದಲೇದಾಗಿ ಇದಕ್ಕೆ ಏನಂತಂದರೆ ಎಲ್ಲ ರೈತರ ಹತ್ರ ಅಂತೂ ಕೃಷಿ ತ್ಯಾಜ್ಯ ವಸ್ತುಗಳು ಮೊದಲೇದಾಗಿ ಅಂದರೆ ಒಂದು 60% ಬಂದಂಥ ಯಾವುದೇ ತ್ಯಾಜ್ಯ ವಸ್ತು ಯಾವುದ್ಯಾವ್ದು, ಹತ್ತಿ ಕಟ್ಟಿಗೆ ಇರ್ಬೋದು, ಹತ್ತಿ ಬೆಳೆದಿಂದ ರೈತನಂದರೆ ಹತ್ತಿ ಕಟ್ಟಿಗೆ, ಮತ್ತು ತೊಗರಿ ಬೆಳೆದ್ರೆ ತೊಗರಿ ಕಟ್ಟಿಗೆ, ಯಾವುದೇ ಕಸ ಕಡ್ಡಿ ಅವನು ಯಾವುದೇ ಬೆಳೆ. ಇತ್ತೀಚೆಗೆ ಏನಂತಂದರೆ ನಾವು ಪಾರ್ಥೇನಿಯಂ ಮೇಲೂ ಸಂಶೋಧನೆ ಮಾಡಿದ್ವಿ, ಪಾರ್ಥೇನಿಯಂನ್ನು ಉಪಯೋಗ ಮಾಡ್ಬೋದು. ಮತ್ತು ಮನೆಯಲ್ಲಿ ಇದು ತರಕಾರಿಗಳು ವೇಸ್ಟ್ ಆಗಿರೋಂಥದ್ದು, ಹುಳುಕತ್ತಿದ್ದು ಅಂಥವೆಲ್ಲ ಕೆಲವು ಹೆಚ್ಚಿಗೆ ಆಗಿದ್ದ ತರಕಾರಿಗಳನ್ನು ಉಪಯೋಗ ಮಾಡೋದು. ಮೊದಲೇದಾಗಿ ಕೃಷಿ ತ್ಯಾಜ್ಯ ವಸ್ತುಗಳು. ಇದಲ್ಲದೆ ಏನಂದರೆ ಸಗಣಿ ಬೇಕು ಇದಕ್ಕೆ, ಸಗಣಿ ಯಾವುದಾದ್ರೂ ಆಕಳ ಎಮ್ಮೆ ಕುರಿಗಳದು ಸಗಣಿಯನ್ನು ಬೇಕು. ಇವೆರಡು ಇದ್ರೆ ಮೊದಲೇದಾಗಿ, ಮತ್ತು ಏನಂತಂದರೆ ನೀರಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಒಂದು ನೆರಳಲ್ಲಿ ಎಲ್ಲಾದರೂ ಒಂದು ಕಡೆ ನೆರಳಲ್ಲಿ ಎಲ್ಲಾದರೂ ಮಾಡಿಕೊಂಡು ನೀರು ವ್ಯವಸ್ಥೆ ಮತ್ತು ಸಗಣಿ ಮತ್ತು ಕೃಷಿ ತ್ಯಾಜ್ಯ ವಸ್ತುಗಳು ಇಷ್ಟಿದ್ರೆ ನೀವೊಂದು ಇದನ್ನು ತಯಾರು ಮಾಡಬಹುದು. ಈಗ ರೈತ ಇವೆಲ್ಲ ಇರ್ತಾನಂತ ತಿಳ್ಕೊಳ್ಳೋಣ, ಕೃಷಿ ತ್ಯಾಜ್ಯ ವಸ್ತುಗಳು ಇರ್ತವೆ, ಮನೆಯಲ್ಲಿ ಸಗಣಿ ಇರುತ್ತೆ, ನೀರಿನ ಒಂದು ಅನುಕೂಲತೆಗಳು ಇರ್ತವೆ, ಅಂಥವ್ರು ಯಾವ ರೀತಿ ಎರೆಗೊಬ್ಬರ ಉತ್ಪಾದನೆ ಮಾಡಲಿಕ್ಕೆ ಮುಂದುವರಿಬೇಕು, ಏನು ಸಿದ್ಧತೆಯನ್ನು ಮಾಡ್ಕೋಬೇಕು ಹೇಳಿ ಸ್ವಲ್ಪ. ಎರೆಗೊಬ್ಬರನ ಶುರು ಮಾಡೋದಕ್ಕೆ ಅನೇಕ ರೀತಿಗಳಲ್ಲಿದ್ದಾವೆ. ಅಂದರೆ ಅತಿ ಹೆಚ್ಚು ನಮಗೆ ಎರೆಗೊಬ್ಬರ ಕೊಡುವುದೇನಂತಂದರೆ ನೆಲದ ಮೇಲೆ ಒಂದು ತೊಟ್ಟಿ ಥರ ಕಟ್ಕೊಂತ ಹೋಗ್ಬೇಕು. ಇದಕ್ಕೇನಂತಂದರೆ ನಾವು ಹಾಲೋ ಬ್ಲಾಕ್ಸಿಂದ ಕಟ್ರಿ, ಸಿಮೆಂಟ್ ಆದರೂ ಕಟ್ರಿ, ಅಥವಾ 10 meters ಉದ್ದ, 10 meters ಉದ್ದ, 10 meters ಉದ್ದ, ಮತ್ತು 1 meter ಅಗಲ, ಮತ್ತು 1 meter ಆಳ. ಇದೇನಂತಂದ್ರೆ ಉದ್ದ ನಾವು ಹೆಚ್ಚಾದ್ರೆ ಎಷ್ಟಾದ್ರೂ ಮಾಡಬಹುದು, ಆದ್ರೆ ಅಗಲ ಮತ್ತು ಆಳ ಮಾತ್ರ ಕಡಿಮೆ ಇರ್ಬೇಕು. ಯಾಕಂದ್ರೆ ಬಾಳ ಒಳಗೋದ್ರೆ ನಮ್ಗೆ ಅದ್ ಗೊಬ್ಬರ ತಕ್ಕೊಳಕ್ ಬರಲ್ಲ ಕೈಯಿಂದ, ಮತ್ತೆ ಅಗಲನು ಬಾಳ ಆಯ್ತಂದ್ರೆ ಕೈ ಅಲ್ಲಿ ತನಕ ನಿಲ್ಕೊಲ್ಲ ಕೈಯಿಂದ ತಕ್ಕೊಳಕ್ಕೆ. ಅದಕ್ಕೆ ಇಷ್ಟು ಅಂತೇಳಿ ಒಂದು ನಿಯಮಿತವಾಗಿ ಇಷ್ಟು ಮಾಡಬಹುದು. ಉದ್ದ ಮಾತ್ರ ನೀವು ಹೆಚ್ಚು ಕಡಿಮೆ ಇನ್ನೂ ಜಾಸ್ತಿ ಮಾಡಿಕೊಂಡ್ರು ನಡೀತದೆ. ಈಗ 10 meters ಉದ್ದ, 1 meter ಆಗಲ್ಲ, ಮತ್ತು 1 meter ಆಳವಾದಂತ ಒಂದು ತೊಟ್ಟಿಗಳನ್ನ ನಿರ್ಮಾಣ ಮಾಡ್ಕೋಬೇಕು, ಭೂಮಿ ಮೇಲ್ಗಡೆ ನಿರ್ಮಾಣ ಮಾಡ್ಕೋಬೇಕಂತ. ಈ ತೊಟ್ಟಿಗಳನ್ನ ಭೂಮಿ ಒಳಗಡೆ ಮಾಡ್ಕೋಬೇಕಂತೀರಾ? ಭೂಮಿ ಒಳಗೂ ಮಾಡ್ಕೋಬಹುದು ಕೆಲವು ರೀತಿ. ಅಂದ್ರೆ ಹೆಚ್ಚಾಗಿ ಭೂಮಿ ಒಳಗೆ ಏನಂತಂದ್ರೆ ಮಳೆ ಬಂತಂದ್ರೆ ಮಣ್ಣಿನ ಜೊತೆ ಮಿಕ್ಸ್ ಆಗಿಬಿಡುತ್ತೆ, ನೀರಾಗುತ್ತೆ ಮಳೆ ಆಶ್ರಿತ ಜಾಗದಲ್ಲಿ, ಅದು ಸೂಕ್ತವಲ್ಲ, ಯಾರ ದುಡ್ಡಿಲ್ಲ. ನಾವು ಹೆಚ್ಚಾಗಿ ಏನಂತಂದ್ರೆ ಮೇಲ್ಗಡೆ ಮಾಡಿದ್ರೆ ಒಂದು ಕೆಳಗಡೆ ಒಂದು ಸಿಮೆಂಟ್ ಹಾಕಿದ್ರೆ ಹಾಲೋ ಬ್ಲಾಕ್ ಇಂದ ಮಾಡ್ಕೋಬಹುದು, ಯಾವುದೇ ಒಂದು ಇದರಿಂದನೂ ಮಾಡ್ಕೊಂಡ್ರೆ ಬಹಳ ಸೂಕ್ತ. ಇಷ್ಟು ಮಾಡಿಕೊಂಡು ಆಮೇಲೆ ಒಂದಾದ್ರೆ ಒಂದ್ ನಂತರ ಪದಾರ್ಥಗಳನ್ನು ತುಂಬಕೋತಾ ಹೋಗಿ. ಈಗ ಕೃಷಿ ಒಂದು ತ್ಯಾಜ್ಯಗಳು ಬರ್ತವೆ, ಸಾಕಷ್ಟು ಇರ್ತವೆ, ಬೇರೆ ಬೇರೆ ತ್ಯಾಜ್ಯಗಳು ಬರ್ತವೆ, ಯಾವ ರೀತಿ ಇಲ್ಲಿ ತುಂಬ್ಕೊಂತ ಹೋಗ್ಬೇಕು? ಈ ಗುಂಡಿ ತಯಾರಾದ್ಮೇಲೆ, ಈ ತೊಟ್ಟಿಗಳು ತಯಾರಾದ್ಮೇಲೆ ಯಾವ ರೀತಿ ಕಸವನ್ನ ತುಂಬಬೇಕು, ಏನೇನು ಹಾಕ್ಬೇಕು ಇದಕ್ಕೆ ಅಂತ ಹೇಳ್ತಿರ್ತಾವೆ? ತೊಟ್ಟಿಗಳಿಗೆ ಏನಂತಂದ್ರೆ ಮೊದಲೇದಾಗಿ ಮೊದಲೇ ಪದರ ಏನಂತಂದ್ರೆ ನೀರು ಹಿಡಿಯೋ ವಸ್ತು. ನೀರು ಹಿಡಿಯೋ ವಸ್ತು ಅಂತಂದ್ರೆ ತೆಂಗಿನ ಜಿಬ್ರ, ಅಥವಾ ಹೆಚ್ಚಾಗಿ ನಮ್ಮಲ್ಲಿ ಸೂರ್ಯಪಾನ ದಿಂಡ ಇರ್ತವೆ, ಸೂರ್ಯಪಾನ ದಿಂಡ ನೀರು ಹಿಡಿಯೋ ವಸ್ತು, ಯಾವ್ದಾದ್ರೂ ಒಂದು ಪದರ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಮತ್ತೆ ಸಗಣಿ ಹಾಕ್ಬೇಕು. ಸಗಣಿ ಬಹಳ ಮುಖ್ಯ ಅಂತ ಹೇಳಿದೆ, ಇದನ್ನ ಸಗಣಿಯನ್ನು ಒಂದು ಲೇಯರ್ ಹಾಕ್ಬಿಟ್ಟು ಅದಾದ ನಂತರ ಮತ್ತೆ ಕೃಷಿ ತ್ಯಾಜ್ಯ ವಸ್ತುಗಳು. ಸೊ ಯಾವುದೇ ಒಂದು ಅವನು ಯಾವ್ದು ಬೆಳೆದಿರ್ತಾನೆ, ಹತ್ತಿ ಕಟ್ಟಿಗೆ ಇದ್ರೆ ಹತ್ತಿ ಕಟ್ಟಿಗೆ ಅದನ್ನ ಒಂದ್ ಸ್ವಲ್ಪ ತುಂಡು ಮಾಡ್ಕೊಂಡು ಹಾಕೊಂಡ್ರೆ ಬಹಳ ಒಳ್ಳೇದು. ಹಂಗೇನು ಹಾಕಿದ್ರು ನಡೀತೆ, ಹಂಗೆ ಹಾಕಿದ್ರೆ ಏನಂದ್ರೆ ಸ್ವಲ್ಪ ಬಹಳ ದಿನ ತಗೊಂಡತ್ತೆ ಕೊಳೆಯಕ್ಕೆ, ಸ್ವಲ್ಪ ಕಟ್ ಮಾಡಿದ್ರೆ ಅಂದ್ರೆ ಎರೆಹುಳಗಿಂದ ನಮ್ಗೆ ಜಲ್ದಿ ಗೊಬ್ಬರ ಆಗುತ್ತೆ ಅಂತ ಅಷ್ಟೇ. ಸ್ವಲ್ಪ ತುಂಡು ಮಾಡಿಕೊಂಡು ಇವನ್ನ ಒಂದು ಮತ್ತೆ ಒಂದ್ 2 ಪದರ ಒಂದು ಸ್ವಲ್ಪ ತುಂಬಬೇಕು. ಒಂದು 60% ಟೋಟಲ್ ಇದರಲ್ಲಿ ಇದಿಷ್ಟ್ರಲ್ಲಿ ಅಂದ್ರೆ 60% ಕೃಷಿ ತ್ಯಾಜ್ಯ ವಸ್ತುಗಳು. ಇದಾದ ನಂತರ ಮತ್ತೆ ಸಗಣಿಯನ್ನು ಹಾಕಿ ಮತ್ತು ಸ್ವಲ್ಪ ಹಸಿರೆಲೆಗಳು ಏನಾದ್ರು ಇದ್ರೆ ಹಸಿರೆಳೆ ಮತ್ತು ಸ್ವಲ್ಪ ಸಗಣಿ ಹಾಕಿ ಮತ್ತೆ ಮೇಲೆ ಎರೆಮಣ್ಣು ಒಂದು ಸ್ವಲ್ಪ ಎರೆಮಣ್ಣು ಹಾಕಿ ಮತ್ತೆ ಸಗಣಿ ಹಾಕಿಬಿಟ್ಟು ಕೊನೆಗೆ ಮತ್ತೆ ಇದೇ ಇರ್ತಾರೆ ಒಂದಾದ ನಂತರ ತುಂಬಿಬಿಟ್ಟು ಕೊನೆಗಡೆ ಮೇಲ್ಗಡೆ ಏನಂತಂದ್ರೆ ಹುಲ್ಲುಗಳು ಎರೆಹುಳಗೆ ಏನಂತಂದ್ರೆ ಯಾವಾಗ್ಲೂ ಬಿಸಿಲ್ಗ ಇರ್ಬಾರ್ದು, ಯಾವಾಗ್ಲೂ ತಂಪ ಇರ್ಬೇಕು. ನಾವು ನೀರ್ ಹಾಕಿದ್ರು ತಂಪಿರುತ್ತೆ, ಅದು ಹಸಿ ಆರ್ಬಾರ್ದು. ಅದಕ್ಕೆ ಮೇಲ್ಗಡೆ ಭತ್ತದ ಹುಲ್ ಹಾಕ್ರಿ, ಯಾವ್ದೋ ಒಂದು ಹುಲ್ಲು, ತೆಂಗಿನ ಗೆರಿ ಇದ್ರೆ ತೆಂಗಿನ ಗೆರಿ ಹಾಕಿ ಮೇಲ್ ಮುಚ್ಚಿದ್ರೆ ಅದು ತುಂಬಾ ದಿನವರೆಗೆ ಹಂಗೆ ಹಸಿ ಇರುತ್ತೆ, ಮತ್ತೆ ಹುಳಗಳಿಗೂ ನೆರಳಬೇಕು. ಅದಕ್ಕೆ ಇಷ್ಟು ಹಾಕಿ ಮತ್ತೆ ಯಾವಾಗ್ಲೂ ಏನಂದ್ರೆ ತೊಟ್ಟಿನ ಬಿಸಿಲಲ್ಲಿ ನೀವು ಹೊಲದಲ್ಲಿ ಮಾಡಕ್ ಬರಲ್ಲ, ಇದು ಒಂದು ಗಿಡದ ನೆರಳಿಗೆ ಆದ್ರೂ ಮಾಡ್ರಿ, ಅಥವಾ ಇರ್ಲಿಲ್ಲ ಅಂತಂದ್ರೆ ಒಂದು ಏನಾರ ಒಂದು ತಗಡ ಹಾಕ್ಬಿಟ್ಟು ನೆರಳು ಒದಗಿಸ್ಬೇಕು. ಒಂದ್ ಯಾವ್ದಾರ ಒಂದು ಕಾಯಿಪಲ್ಲೆ ಬೆಳಬಹುದು ತಗಡ ಹಾಕಿ, ಎರಡೂ ಆಗುತ್ತೆ ಈ ಕಡೆ ಉತ್ಪಾದನೆ, ಇದನ್ನು ಆಗುತ್ತೆ. ಇಷ್ಟು ಒಂದು ನೆರಳಿರೋಂತ ಜಾಗದಲ್ಲಿ ಬಿಸಿಲಲ್ಲಿ ಮಾಡಂತದ್ದು ಅಲ್ಲ. ಈ ಕಸವನ್ನ ಈಗ ತೊಟ್ಟಿಯಲ್ಲಿ ಎಷ್ಟು ಫುಲ್ ಆಗಿ ತುಂಬೇಕಂತೀರಿ, ಮೇಲ್ಗಡೆ ಬರುವ ಹಾಗೆ ತುಂಬೇಕಾ, ಎಷ್ಟು ತುಂಬೇಕ ಕಸವನ್ನ? ಕಸವನ್ನು ಆದಷ್ಟು ತುಂಬಾ ತುಂಬಿಸಿದ್ರೆ ಒಳ್ಳೇದು, ಯಾಕಂತಂದ್ರೆ ಕೊಳತ್ ಮೇಲೆ ಒಳಗ್ ಹೋಗುತ್ತೆ ಅದು. ಒಂದ್ ಸ್ವಲ್ಪ ಭಾಗದ ಒಂದ್ 10-15 ಸೆಂಟಿಮೀಟರ್ ಅಷ್ಟು ಬಿಟ್ಟು ಒಳಗ್ ತನಕ ತುಂಬಿಸ್ತಾ ಹೋದ್ರೆ ನೀವು ಫಸ್ಟ್ ಗೆ ಏನ ತುಂಬಿದ ತಕ್ಷಣ ನೀರ್ ಹಾಕ್ತಾ ಹೋಗ್ಬೇಕು. ಒಂದು ಒಂದ್ ವಾರದ ತನಕ ಹುಳ ಬಿಡಂಗಿಲ್ಲ, ನೀರ್ ಹಾಕ್ತಾ ಹೋದ ತಕ್ಷಣ ಬರೀ ನೀರ್ ಹಾಕಿದ್ರೆ ಅಂದ್ರೆ ಅದೇನಂದ್ರೆ ಸ್ವಲ್ಪ ಕೊಳತಂಗ್ ಆಗುತ್ತೆ ಗೊಬ್ಬರ. ಗೊಬ್ಬರ ಯಾವಾಗ ಸ್ವಲ್ಪ ಕೊಳತ್ ತಕ್ಷಣ ಆಟೋಮೆಟಿಕ್ ಆಗಿ ಅದು ಕೆಳಗ್ ಹೋಗ್ಬಿಡ್ತದೆ. ನೀವು ಏನೋ ತುಂಬಾ ತುಂಬಿಸಿದಂಗ ಅನ್ಸುತ್ತೆ ರೈತರಿಗೆ, ಅದೆಲ್ಲ ಒಳಗ್ ಹೋಗುತ್ತೆ. ಇದು ಕೆಳಗ್ ಬಂದ ತಕ್ಷಣ ಒಂದ್ ಸ್ವಲ್ಪ ಕೊಳತ್ ಮಗೆ ಒಂದ್ ವಾರ ಬರೀ ನೀರ್ ಹಾಕ್ಬೇಕು. ನೀರ್ ಹಾಕಿದ ಮಗೆ ಆಮೇಲೆ ಒಂದು ಒಂದ್ ತೊಟ್ಟಿಗೆ ಏನಂತಂದ್ರೆ ಒಂದು ಒಂದ್ ಕೆಜಿ ಹುಳದಷ್ಟು, ಅಂದ್ರೆ 10 meters ಉದ್ದ 10 meters ಇದಕ್ಕೆ ಒಂದ್ ಕೆಜಿ ಹುಳಗಳನ್ನ ಬಿಡಬೇಕು. ಅಲ್ಲಲ್ಲೇ ಬಿಡಬೇಕು, ಒಂದೇ ಕಡೆ ಎಲ್ಲ ಅಲ್ಲಲ್ಲೇ. ಹುಳವನ್ನ ಮೇಲೆ ಹಂಗೆ ಹಾಕ್ಬೇಕು ಅಥವಾ ಏನಾದ್ರೂ ಕಸದಲ್ಲಿ ಅದನ್ನ ಮುಚ್ಚಬೇಕಾ? ಕಸದಲ್ಲಿ ಒಳಗ್ ಹಾಕ್ಬಿಡ್ಬೇಕು, ಅಲ್ಲಲ್ಲೇ ಒಳಗ ಹಾಕ್ಬಿಟ್ಟು ಆಮೇಲೆ ಪ್ರತಿ ದಿವಸ ನೀರ್ ಹಾಕ್ತಾ ಹೋಗ್ಬೇಕು. ನೀರು ಎಷ್ಟಿರ್ಬೇಕಂತಂದ್ರೆ 2 ದಿವಸಕ್ಕೊಮ್ಮೆ, ಹಸಿ ಇರಂಗಷ್ಟೇ, ಜಾಸ್ತಿ ನೀರು ಹಾಕ್ಬಾರ್ದು. ಮತ್ತೆ ನಾನು ಒಂದ್ ವಾರ ತನಕ ಬರಲ್ಲಪ್ಪ, ಎಲ್ಲ ಊರಿಗೆ ಹೋಗ್ತಾ ಇದ್ದೀನಿ ಅಂತೇಳಿ ನೀರ್ ತುಂಬಿಸಿ ತೊಟ್ಟೆಯಲ್ಲಿ ನೀರ್ ತುಂಬಿಸಿದ್ರೆ ಹುಳ ಎಲ್ಲ ಸತ್ತೋಗ್ಬಿಡ್ತಾವೆ. ಅದಕ್ಕೇನಂದ್ರೆ 60% ಅಂದ್ರೆ ಒಂದು ಎಷ್ಟು ನೀರ್ ಅಂತಿರ್ತಾವ ಒಂದ್ ತೊಟ್ಟಿಗೆ? ಒಂದ್ 60% ಅಷ್ಟು ಹಸಿ ಇರ್ಬೇಕಷ್ಟೇ, ಹಸಿ ಇರೋ ಹಾಗೆ ನೋಡ್ಕೋಬೇಕು. ಜಾಸ್ತಿ ನೀರ್ ನಿಲ್ವಾಗಿ ನೀರು, ಯಾಕಂದ್ರೆ ಎಲ್ಲ ಹೋಗ್ತದೇನೆ, ಒಂದೇ ಸಲ ಹಾಕಿ ಹೋಗ್ತೀನಿ ಅಂತೆಲ್ಲ ಕೆಲವರು ಆತರ ಮಾಡೋಂಗಿಲ್ಲ. ಒಂದು ಇದಾಗಿ 2 ದಿವಸಕ್ಕೊಮ್ಮೆ ಹಾಕಿದ್ರೆ ಸಾಕು. ಇತ್ತೀಚೆಗೆ ಡ್ರಿಪ್ ಹಾಕಿದ್ರೆ ಹನಿ ಹನಿ ನೀರ್ ಬೀಳ್ತಾನೆ ಇರ್ತವೆ. ಈಗ ತೊಟ್ಟಿಯಲ್ಲಿ ಕೆಳಗಡೆ ಏನಾದ್ರೂ ಕಲ್ಲುಗಳನ್ನ ಹಾಕೋಬೇಕಾ ಕೆಳಗಡೆ, ಅಥವಾ ಹಾಗೆ ಮಣ್ಣಿದ್ರೆ ನಡೀತದೆ? ಕೆಳಗಡೆ ಕಲ್ಲಿದ್ರೇನೆ ಒಳ್ಳೇದು, ಯಾಕಂದ್ರೆ ಮಣ್ಣಿದ್ರೆ ಮಣ್ಣಲ್ಲಿ ಮಿಕ್ಸ್ ಆಗೋಗುತ್ತೆ. ನಾಳೆ ಗೊಬ್ಬರ ತಕ್ಕೋಬೇಕಾದ್ರೆ ಮಣ್ಣಿನ ಜೊತೆ ಮಿಶ್ರಣ ಆಗೋದು ಸಾಧ್ಯತೆ ಇರ್ತವೆ. ಹಂಗಾಗಿ ಕೆಳಗಡೆನು ಸಿಮೆಂಟ್ ಇಂದ ಇದು ಮಾಡಿದ್ರೆ ಒಳ್ಳೇದು. ಈಗ ತಾವು ಹೇಳಿದಂಗೆ ಕಸವನ್ನ ತುಂಬಿ ಒಂದ್ ವಾರ ಆದ್ಮೇಲೆ ತೊಟ್ಟಿಗಳಲ್ಲಿ ಎರೆಹುಳುಗಳನ್ನ ಬಿಡಬೇಕು ಅಂತಕ್ಕಂತ ವಿಚಾರ ಹೇಳಿದ್ರೆ, ಹಾಗೆ ಒಂದ್ ವಾರದೊಳಗೆ ಸಣ್ಣಗೆ ಹಸಿರುವ ಹಾಗೆ ನೀರನ್ನ ಚಿಮ್ಕಿಸ್ತಾ ಇರಬೇಕು. ಈ ಎರೆಹುಳುಗಳನ್ನ ಬಿಟ್ಟ ಮೇಲೆ ಪ್ರತಿ ದಿವಸ ನೀರ್ ಹಾಕ್ತಾ ಇರ್ಬೇಕಾ? ಹೇಗೆ, ಎಷ್ಟು ದಿವಸವರೆಗೆ ಗೊಬ್ಬರ ಆಗ್ಲಿಕ್ಕೆ 2 ದಿವಸ ಬೇಕಾಗತ್ತೆ? ಒಂದ್ಸಲ ಹುಳ ಬಿಟ್ಮೇಗೆ ನಾನು ಹೇಳಿದಾಗೆ 2 ದಿವಸಕ್ಕೊಮ್ಮೆ ನೀರ್ ಹಾಕ್ತಾ ಹೋಗೋದು. ಒಂದ್ ಬಕೆಟ್ ತಗೊಂಡು ನೀರ್ ಹಾಕ್ತಾ ಒಂದ್ ಹಸಿರಷ್ಟು ಅಷ್ಟೇ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಒಂದು 45 ದಿವಸದಾಗ ಏನಂದ್ರೆ ನಮಗೆ ವ್ಯತ್ಯಾಸ ಕಾಣಿಸುತ್ತೆ. ಮೇಲಿನ ಪದರ ಎಲ್ಲ ಗೊಬ್ಬರ ಆಗಿರ್ತದೆ, ಇದು ಏನಂದ್ರೆ ಚಾಪುಡಿ ತರ ಕಾಣಿಸುತ್ತೆ ಮೇಲ್ಗಡೆದು 45 ದಿವಸಕ್ಕೆ. ಆದ್ರೆ ಪೂರ್ತಿ ಕೆಳಗಿನ ಮಟ್ಟ ಗೊಬ್ಬರ ಆಗ್ಲಿಕ್ಕೆ ಏನಂತಂದ್ರೆ ಒಂದು 90 ದಿವಸ ಬೇಕಾಗುತ್ತೆ ಎಲ್ಲ ಗೊಬ್ಬರ ಆಗ್ಲಿಕ್ಕೆ. ಗೊಬ್ಬರ ಮೇಲ್ಗಡೆಯಿಂದ ಆಗುವಂತ ಮೇಲ್ಗಡೆಯಿಂದ ಕೆಳಗಡೆ ಚಾಲಾಗುತ್ತೆ. ಒಂದ್ 45 ದಿವಸಕ್ಕೆ, ಒಂದ್ 1.5 ತಿಂಗಳಿಂದಾನೆ ಗೊತ್ತಾಗ್ಬಿಡುತ್ತೆ ಮೇಲಿನ ಪದ್ರ ಎಲ್ಲ ಗೊಬ್ಬರ ಆಗ್ಬಿಡುತ್ತೆ. ಅಂದ್ರೆ ಇದು ಸುಮಾರು 1-2 ತಿಂಗಳು ಬೇಕಾಗತ್ತಾ ಅಥವಾ 3 ತಿಂಗಳು ಬೇಕಾಗತ್ತಾ ಕಂಪ್ಲೀಟ್ ಎಲ್ಲಾ ತೊಟ್ಟಿಯನ್ನ ಗೊಬ್ಬರ ಆಗಿ ಹುಳವನ್ನ ಮತ್ತೆ ಗೊಬ್ಬರವನ್ನ ಸಪರೇಟ್ ಮಾಡ್ಕೋಬೇಕಾದ್ರೆ? ಇದಕ್ಕೊಂದು 3 ತಿಂಗಳಾದ್ರೂ ಬೇಕಾಗುತ್ತೆ. 3 ತಿಂಗಳ ಬೇಕು. ಇನ್ನ 3 ತಿಂಗಳಾದ್ಮೇಲೆ ಕಂಪ್ಲೀಟ್ ಗೊಬ್ಬರ ಆದ್ಮೇಲೆ ಹೇಗೆ ಇದನ್ನ ಮಾಡೋದು? ಮತ್ತೆ ಹುಳುಗಳಿರ್ತವೆ, ಹುಳುಗಳು ಮಲ್ಟಿಪ್ಲೈ ಆಗಿರ್ತಾವೆ, ಹೇಗೆ ಇದನ್ನ ಟ್ರಾನ್ಸ್ಫರ್ ಮಾಡೋದು ಅಥವಾ ತೆಗೆದು ಸೋಸೋದು ಹೇಗಂತೀರಿ? ಗೊಬ್ಬರ 3 ತಿಂಗಳಾದ ತಕ್ಷಣ ಗೊಬ್ಬರ ಆಗಿದ್ದು ಕಾಣಿಸಿದ್ರೆ ಒಂದ್ 15 ದಿವಸ ನೀರ್ ಹಾಕೋದನ್ನ ನಿಲ್ಲಿಸ್ಬೇಕು. ನಿಲ್ಸಿದ ತಕ್ಷಣ ಏನಾಗುತ್ತೆ, ಹುಳಗಳೆಲ್ಲ ಕೆಳಗ್ ಹೋಗ್ಬಿಡ್ತಾವ. ಹೇಳಿದೆ ಯಾವಾಗ್ಲೂ ಹುಳಗಳು ಏನಂತಂದ್ರೆ ತಂಪಿದ್ದ ಮೇಲ್ ಬಂದಿರ್ತವೆ, ಆಟೋಮೆಟಿಕ್ ಆಗಿ ಒಣದಾಯ್ತಂದ್ರೆ ಎಲ್ಲ ಕೆಳಗ್ ಹೋಗ್ಬಿಡ್ತವೆ. ಅವಾಗ ಏನಂದ್ರೆ ನಾವು ಮೇಲಿನ ಪದರನ್ನ ನಾವು ಸೋಸ್ಕೋಬಹುದು, ಅದು ಒಣಗಿರುತ್ತೆ. ಒಣಗಿರೋ ಮಣ್ಣನ್ನು ತಕೊಂಡು ಇದನ್ನ ನೆರಳಲ್ಲಿ ಮಾಡ್ಬೇಕು, ಮತ್ತೆ ಬಿಸಿಲಲ್ಲಿಟ್ಟು ಸೋಸೋದಲ್ಲ, ಹಾಕೊಂಡು ಒಂದು ಜರಡಿಯಲ್ಲಿ, ಈಗ ಹೆಚ್ಚಾಗಿ ಹುಸುಕ್ ಸೋಸಂತದ್ದು ಈಗ ರೈತರ ಹತ್ರ, ಈಗ ನಮ್ಮಲ್ಲಿ ಏನಂತಂದ್ರೆ ಒಂದು ಸಣ್ಣ ಮೆಷಿನ್ ಇದೆ ರೈತರೇ, ಅಂದ್ರೆ ಹುಸುಕ್ ಸೋಸಂತದ್ದು ಒಂದು ಇದು ಜರಡಿ ಇರ್ತಾವ ಹುಸುಕ್ ಸೋಸೋದು, ಅದ್ರಲ್ಲಿ ಹಾಕಿದ್ರೆ ಏನಂದ್ರೆ ಒಂದ್ ಕಡೆ ಮಣ್ಣು ಬೀಳುತ್ತೆ, ಇನ್ನೊಂದ್ ಕಡೆ ಏನಂತಂದ್ರೆ ಆ ಹುಳ ಹಂಗೆ ಉಳಿದಿರ್ತಾವ. ಆ ಹುಳ ಏನಾದ್ರು ಉಳಿದಿದ್ದು ಕೆಳಗಿದ್ದುನ ಅದನ್ನ ಮತ್ತೆ ಇನ್ನೊಂದ್ ಸಲಕ್ಕೆ ಏನಂದ್ರೆ ಎರಡನೇ ಸಲಕ್ಕೆ ಮತ್ತೆ ಒಂದ್ ಹುಳ ಬಿಡೋದ್ ಬೇಕಾಗಿಲ್ಲ, ಅದ್ರಲ್ಲಿ ಹುಳ ಇರ್ತವೆ. ಮತ್ತು ಕೆಲವು ಈಗ ಸೋಸ್ಬೇಕಾದ್ರೆ ಹುಳ ಎಲ್ಲ ಮತ್ತು ಕೋಶ ಇರ್ತಾವ, ಇದು ಹುಳದ ಏನಾದ್ರೂ ಮರಿ ಉಳಿದು, ಆ ಕೋಶಗಳನ್ನೆಲ್ಲ ತಗೊಂಡು ಮತ್ತೆ ಬೇರೆ ಇದಕ್ಕೆ ಇನ್ನೊಂದು ತೊಟ್ಟಿಗೆ ಹಾಕಬಹುದು. ಹೊಸ ತೊಟ್ಟಿಗೆ ಹೊಸ ತೊಟ್ಟಿ ಅಂದ್ರೆ ಎರಡು ತೊಟ್ಟಿ ಮಾಡ್ಕೊಳ್ಳೋದು ಒಳ್ಳೇದಂತಿರ್ತಾವ. ಅಂದ್ರೆ ಕಂಟಿನ್ಯೂಸ್ ಆಗಿ ತುಂಬದಕ್ಕಿಂತ ರೆಡಿ ಇರಬೇಕು, ಇನ್ನೊಂದ್ ತೊಟ್ಟಿ ಮತ್ತೆ ಬರುತ್ತೆ, ಹಿಂಗ್ ಮಾಡ್ಕೊಂಡ್ಬಿಟ್ರೆ ಹುಳುಗಳನ್ನ ಆ ತೊಟ್ಟಿ ಬಿಡಬಹುದು, ಆ ತೊಟ್ಟಿಗೆ ಬಿಡಬಹುದು. ಇದೇ ಹುಳುಗಳನ್ನ ಮತ್ತೆ ಉಪಯೋಗ ಮಾಡಬಹುದು. ಎರಡನೇ ಸಲಕ್ಕೆ ರೊಕ್ಕ ಕೊಟ್ಟು ಕಂಡ್ಕೊಂಡ್ ಬರ ಬೇಕಾಗಿಲ್ಲ ಎರೆ ಹುಳುಗಳು. ಈಗ 10 ಮೀಟರ್ ಉದ್ದ, 1 ಮೀಟರ್ ಅಗಲ, 1 ಮೀಟರ್ ಆಳ ಇರತಕ್ಕಂತ ಒಂದು ತೊಟ್ಟಿಯಿಂದ ಎಷ್ಟು ಗೊಬ್ಬರ ಬರುತ್ತೆ ಅಂದಾಜಾಗಿ? 3 ತಿಂಗಳಾದ್ಮೇಲೆ ಎಷ್ಟು ಗೊಬ್ಬರ ಸಿಗಬಹುದು ಎರೆ ಗೊಬ್ಬರ ರೈತರಿಗೆ? ಒಂದ್ ಅಂದಾಜಿನ ಪ್ರಕಾರ ಒಂದ್ ನೀವು ಒಂದ್ ಗುಂಟಾದಲ್ಲಿ ಇದೇ ತರ ಮಾಡಿದ್ರೆ, ಒಂದ್ 25 ಫೀಟ್ ಅನ್ನಷ್ಟು ಒಂದ್ ಗುಂಟಾದಲ್ಲಿ ಮಾಡಿದ್ರೆ ಅಂದ್ರೆ ಒಂದ್ 2 ಟನ್ ಆದ್ರೂ ಬರುತ್ತೆ. ಒಂದು ತೊಟ್ಟಿಯಲ್ಲಿ ಏನಿಲ್ಲ ಅಂತಂದ್ರೆ 1 ಟನ್ ಸಣ್ಣ ಇದರಲ್ಲಿ 1 ಟನ್ ಅಷ್ಟಾದ್ರೂ ಬಂದೇ ಬರುತ್ತೆ ಗೊಬ್ಬರ. ನೀವು ಎಷ್ಟು ತ್ಯಾಜ್ಯ ವಸ್ತು ಹಾಕಿರ್ತೀರಾ ಅಷ್ಟು ಗೊಬ್ಬರ ಆಗತ್ತೆ. ಸೊ ಇದಕ್ಕೆ 1 ಟನ್ ಆದ್ರೂ ಉತ್ಪಾದನೆ ಆಗುತ್ತೆ. ಇದೇ ರೀತಿ ನೀವು ನೋಡಿದ್ರೆ ಒಂದ್ ಗುಂಟದಲ್ಲಿ ನಾನು ಹೇಳೋ ಪ್ರಕಾರ 5-6 ತೊಟ್ಟಿಗಳು ಒಟ್ಟಿಗೆ ಮಾಡ್ಕೋಬೇಕು. ಒಂದೇ ತೊಟ್ಟಿ ಮಾಡೋದಕ್ಕಿಂತ ಒಂದು 2-6 ಟನ್ ಬರುತ್ತೆ ಒಂದ್ ಸಲಕ್ಕೆ. ಅದೇ ತರ ನೀವು ವರ್ಷಕ್ಕೆ 3 ಸಲ ಮಾಡಬಹುದು, ಯಾಕಂದ್ರೆ 3 ತಿಂಗಳಾಗುತ್ತೆ ಅಂತ ಹೇಳಿದೆ. ಸೊ ಇದನ್ನ ನೋಡಿದ್ರೆ ನಿಮ್ಗೆ ಸಾಕಷ್ಟು ಉತ್ಪಾದನೆಯನ್ನ ಆಗುತ್ತೆ. ಒಂದು 3 ತಿಂಗಳ ಮೂರ್ಸಲ ಅಂತ ತೆಗಿಬಹುದು. ಹೇಗೆ ಎರೆಗೊಬ್ಬರ ಸೋಸಿದ ಮೇಲೆ ಇದನ್ನ ಸಂಸ್ಕರಣೆ ಮಾಡಿ ಶೇಖರಣೆ ಮಾಡೋದು ಹೇಗಂತೀರಿ? ಹೇಗೆ, ಎಷ್ಟು ದಿವಸ ಇಡಬಹುದು, ಜೊತೆಗೆ ಹೇಗೆ ಶೇಖರಣೆ ಮಾಡಬೇಕು? ಈ ಎರೆಹುಳ ಗೊಬ್ಬರವನ್ನು ಸೋಸಿದ ಮೇಲೆ ಇದನ್ನು ಸ್ವಲ್ಪ ನೆರಳಲ್ಲೆ ಒಣಗಿಸ್ಬೇಕು. ಪೂರ್ತಿ ಒಣಗಿದ ತನಕ ನೆರಳಲ್ಲೇ ಒಣಗಿಸೋದು, ಮತ್ತೆ ಬಿಸಿಲಲ್ಲಿ ಒಣಗಿಸೋದಲ್ಲಿ ಇನ್ನೂ ಸ್ವಲ್ಪ ತ್ಯಾವ ಇತ್ತಂದ್ರೆ ಒಣಗಿದ ತಕ್ಷಣ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿಡ್ಬೋದು. ತುಂಬಿಟ್ಟು ನೆರಳಲ್ಲಿ ಇಡಬೇಕು, ಮತ್ತೆ ಬಿಸಿಲಲ್ಲಿ ಇಡಂಗಿಲ್ಲ. ಅದನ್ನ ನಾವು ಎಷ್ಟು ದಿನಕ್ಕಾದ್ರೂ ಉಪಯೋಗ ಮಾಡಬಹುದು. ನೆರಳಲ್ಲಿ ಇಡಬೇಕು, ಮತ್ತೆ ಬಿಸಿಲಲ್ಲಿ ಇಡಬಾರ್ದು ಅದನ್ನ ಇಟ್ಕೊಂಡು. ಈಗ ಇನ್ನೊಂದು ವಿಚಾರ ಏನಂತಂದ್ರೆ, ಎರೆಗೊಬ್ಬರ ಉತ್ಪಾದನೆ ಬಹಳಷ್ಟು ಎರೆಗೊಬ್ಬರ ಬಹಳ ಚಲೋ ಒಳ್ಳೇದು ಹಾಕ್ರಿ ಅಂತೇಳೆಲ್ಲ ವಿಜ್ಞಾನಿಗಳು ಹೇಳ್ತಿರ್ತಾವ ರೈತರಿಗೆ. ಎರೆಗೊಬ್ಬರದಲ್ಲಿ ಏನೇನು ಪೋಷಕಾಂಶಗಳು ಭೂಮಿಗೆ ಸಿಗ್ತವೆ, ಬೆಳೆಗೆ ಏನೇನು ಸಿಗ್ತಾವೆ ಇದನ್ನ ಹಾಕೋದ್ರಿಂದ ಸ್ವಲ್ಪ ಹೇಳ್ತೀರಿ ಏನೇನು ಇರ್ತಾವೆ ಇದರಲ್ಲಿ? ಬಹಳ ಮುಖ್ಯ, ರೈತರು ತಿಳ್ಕೊಳ್ಬೋದು. ಇತ್ತೀಚೆಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ನಾವು ಗಂಗಾವತಿ ಎಲ್ಲ ಭತ್ತ ಎಲ್ಲ ಇದ್ದ ಪ್ರದೇಶದಲ್ಲಿ ನೋಡ್ತದೆ, ಈಗೆಲ್ಲ ಭೂಮಿ ಏನಂದ್ರೆ ಬೆಳ್ಳಗಾಗ್ಬಿಟ್ಟದ್ ರಾಸಾಯನಿಕ ಗೊಬ್ಬರ ಹಾಕಿ ಅಂತಂದ್ರೆ. ಅದ್ರಲ್ಲಿ ನಾವು ಮುಂದಿನ ಏನಂತಂದ್ರೆ ನಾವು ಜೋಳನು ಬೆಳೆಯಕ್ ಬರಲ್ಲ, ಆ ತರ ಆಗಿದೆ. ಎರೆಹುಳ ಗೊಬ್ಬರದಲ್ಲಿ ಏನಂತಂದ್ರೆ ಅನೇಕ ಪೋಷಕಾಂಶಗಳಿದಾವೆ. ನಾವು ರಾಸಾಯನಿಕ ಗೊಬ್ಬರ ಅಂದ್ರೆ ಯೂರಿಯಾ ಹಾಕಿದ್ರೆ ಬರೇ ನೈಟ್ರೋಜನ್ ಸಿಗುತ್ತೆ, ಆ ರೀತಿಯಾಗಿ ಒಂದೊಂದು ಹಾಕಿದ್ರೆ ಒಂದೇ ಒಂದು ಗೊಬ್ಬರ ಇರುತ್ತೆ, ಈ ರಾಸಾಯನಿಕ ಇರುತ್ತೆ. ಈ ಎರೆಹುಳ ಗೊಬ್ಬರದಲ್ಲಿ ಅನೇಕ ಪೋಷಕಾಂಶಗಳಿದೆ. ಒಂದು ಸಾರಜನಕ ಇದೆ, ರಂಜಕ ಇದೆ, ಪೊಟ್ಯಾಶ್ ಇದೆ, ಮತ್ತು ಇದಲ್ಲದೆ ಲಘು ಪೋಷಕಾಂಶಗಳು ಬಹಳ ಮುಖ್ಯ. ಇತ್ತೀಚೆಗೆ ನಾವು ಏನ್ ಮಾಡ್ತೀವಿ, ಬರೇ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಅಷ್ಟೇ ಹಾಕಿ ರೈತರು ಬಿಟ್ಬಿಡ್ತಾರೆ. ಆದ್ರೆ ನಮ್ಮ ಬೆಳೆಗೆ 16 ಪೋಷಕಾಂಶಗಳು ಬೇಕು, ಅದ್ರ ಬಗ್ಗೆ ಯಾರು ಗಮನ ಕೊಡೋದಿಲ್ಲ. ಹಂಗಾಗಿ ಇತ್ತೀಚೆಗೆ ರೋಗಗಳು ಮತ್ತು ನಮ್ಮ ಇಳುವರಿ ಕಡಿಮೆ ಆಗ್ತಾ ಇದಾವೆ. ಸೊ ಅದಕ್ಕಾಗಿ ಇದಕ್ಕೇನಂದ್ರೆ ಎರೆಹುಳ ಗೊಬ್ಬರದಲ್ಲಿ ಮುಖ್ಯ ಪೋಷಕಾಂಶಗಳಾದ ಸಾರಜನಕ, ರಂಜಕ, ಪೊಟ್ಯಾಶ್ ಮತ್ತು ಲಘು ಪೋಷಕಾಂಶಗಳಾದ ಸತು ಬರುತ್ತೆ ಮತ್ತು ತಾಮ್ರ ಇರುತ್ತೆ, ಅನೇಕ ಲಘು ಪೋಷಕಾಂಶಗಳು ಇದಲ್ಲದೆ ಮತ್ತು ಬೆಳೆ ಪ್ರಚೋದಕಗಳು ಅಂತ ಕರಿತೀವಿ, ಬೆಳೆ ಪ್ರಚೋದಕ ಔಷಧಗಳು ಇರುತ್ತವೆ. ರೋಗ ನಿರೋಧಕ ಶಕ್ತಿಯನ್ನು ಹೊಂದುತ್ತೆ ಬೆಳೆಗಳಿಗೆ. ಇದು ಹಾಕೋದ್ರಿಂದ ಎಲ್ಲಾನು ಸಿಗುತ್ತೆ, ಬರೇ ಒಂದೇ ಒಂದು ಸಾರಜನಕ, ರಂಜಕ ಮತ್ತು ಅದಲ್ಲದೆ ವಿವಿಧ ಪೋಷಕಾಂಶಗಳು ಸಿಗ್ತವೆ. ಈಗ ಇದನ್ನ ಎಷ್ಟು ಕೊಡಬಹುದು, 1 ಎಕರೆಗೆ ಎಷ್ಟೆಷ್ಟು ಗೊಬ್ಬರ ಬಳಸಲಿಕ್ಕೆ ತಾವು ಶಿಫಾರಸ್ ಮಾಡಿದಿರಿ? ಎರೆ ಗೊಬ್ಬರವನ್ನು ಎಷ್ಟೆಷ್ಟು ಹಾಕಬಹುದು ಒಂದೊಂದು ಎಕರೆಗೆ? 1 ಎಕರೆಗೆ 3 ಟನ್ ಇರ್ಲಿಲ್ಲಾಂತಂದ್ರೆ 1 ಟನ್ ಹಾಕಿದ್ರು ನಡೀತೆ, ಬಿತ್ತುವಕ್ಕಿಂತ ಮುಂಚೆ ಹಾಕ್ಬೇಕು ಯಾವಾಗ್ಲೂ. ಇದನ್ನೇನಂತಂದ್ರೆ ಈಗ ನಾವ್ ಏನ್ ಮಾಡ್ತಾರೆ, ಕೆಲವು ರೈತರು ಏನಂತಂದ್ರೆ ಯೂರಿಯಾ ಮತ್ತು ಏನಂತಂದ್ರೆ ಇಂಜೆಕ್ಷನ್ ಕೊಟ್ಟಂಗೆ, ನಮ್ಗೆ ಹೆಂಗ್ ಮನುಷ್ಯರಿಗೆ ಜ್ವರ ಬಂದಾಗ ಕೊಟ್ರೆ ಇಮಿಡಿಯೇಟ್ ಆಗಿ ಹಸಿರು ಕಾಣ್ತವೆ. ಎರೆಹುಳ ಗೊಬ್ಬರ ಏನಂದ್ರೆ ಹಾಕಿದ ತಕ್ಷಣ ನಮ್ಗೆ ಅದಕ್ಕೆ ಸ್ವಲ್ಪ ನಿಧಾನವಾಗಿ ಗೊಬ್ಬರವನ್ನು ಕೊಡುತ್ತೆ ಮತ್ತು ಬಹಳ ದಿನವರೆಗೆ ಆಗಿ ಫಲವತ್ತಾಗಿರುತ್ತೆ ನಮ್ಮ ಮಣ್ಣು. ಅದಕ್ಕೆ ಬಿತ್ತುವಕ್ಕಿಂತ ಮುಂಚೆ 2-3 ಟನ್ ಜಾಸ್ತಿ ಹಾಕಿದ್ರು ಹಾನಿಕಾರಕ ಆಗಲ್ಲ, 3 ಟನ್ 1 ಎಕರೆಗೆ ಅಷ್ಟು ಹಾಕಿದ್ರೆ. ನಾವು ಬಿತ್ತನೆ ಬೀಜ ಸಾಲ್ನಲ್ಲೇ ಕೊಡ್ಬೇಕು, ಇದನ್ನ ಭೂಮಿ ತುಂಬಾ ಉಗ್ಗಬಾರದು. ಇಲ್ಲ ಇಲ್ಲ, ಸಾಲಲ್ಲಿ ಹಾಕಿದ್ರೆ ಸಾಲ್ನಲ್ಲೇ ಅಥವಾ ಗಿಡಕ್ಕೆ ಹಾಕೋದ್ರೆ ಗಿಡ ಸುತ್ತಲೂ ಹಾಕಬೇಕು. ತೋಟಗಾರಿಕೆ ಬೆಳೆಗಳಂದ್ರೆ ಬೆಳೆಗಳ ಸುತ್ತಲ ಹಾಕೋಬಹುದು, ಬಹಳ ಒಳ್ಳೇದು. ಪಾಟ್ಗಳು ಇತ್ತೀಚೆಗೆ ಕೆಲವು ಮೇಲ್ಗಡೆ ಟೆರೆಸ್ ಗಾರ್ಡನಿಂಗ್ ಅಂತ ಮಾಡ್ಕೊಂತಾರೆ ಪಾಟ್ ಒಳಗೆ, ಮತ್ತೆ ತೋಟಗಾರಿಕೆ ಹೂವಿನ ಗಿಡಗಳಿಗಂತೂ ಬಹಳ ಒಳ್ಳೇದು ಎರೆ ಗೊಬ್ಬರ. ಇದರಲ್ಲಿ ಏನಾದ್ರೂ ಪೋಷಕಾಂಶಗಳ ಪ್ರಮಾಣ ಎಷ್ಟಿರುತ್ತೆ, 1 ಕೆಜಿಯಲ್ಲಿ ಅಥವಾ 1% ಎಷ್ಟೆಷ್ಟು ಪೋಷಕಾಂಶಗಳು ದೊರೆತವಂತಕ್ಕಂಥದ್ದು ಏನಾದ್ರು? ಸಾರಜನಕ ಏನಂತಂದ್ರೆ 1% ಅಷ್ಟಿರುತ್ತೆ, 1% ಇರುತ್ತೆ. ಅದೇ ರೀತಿ ರಂಜಕ ಮತ್ತು ಪೊಟ್ಯಾಶ್, ಸೊ ಇವೆರಡು ಏನಂತಂದ್ರೆ 1 ಕೆಜಿಯಲ್ಲಿ 1% 15% ಅಷ್ಟು ಬರ್ತವೆ. ಇದು ವ್ಯತ್ಯಾಸ ಆಗುತ್ತೆ, ಯಾಕಂದ್ರೆ ಯಾವ ರೀತಿ ತಯಾರು ಮಾಡ್ತಾರೆ ಮತ್ತೆ ಯಾವ ರೀತಿ ನಾವು ಕೃಷಿ ತ್ಯಾಜ್ಯ ವಸ್ತುಗಳನ್ನ ಕೊಡ್ತೀವಿ ಅದಕ್ಕೆ ಉಪಯೋಗ ಮಾಡಿರ್ತಾರೆ. ತ್ಯಾಜ್ಯ ವಸ್ತುಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರ್ತವೆ. ಏನ್ ಹೇಳಕ್ ಇಷ್ಟಪಡ್ತೀರಿ, ಎರೆ ಗೊಬ್ಬರದಿಂದ ಮತ್ತೆ ಏನಾದ್ರೂ ಇದ್ರ ಎರೆ ಜಲವನ್ನು ತಯಾರಿಸ್ಕೋಬಹುದಾ ಗೊಬ್ಬರದಿಂದ? ಎರೆ ಜಲ ಇದು ಮೊದಲೇದಾಗಿ ರೈತ ಬಾಂಧವರಿಗೆ ಏನ್ ಹೇಳ್ತೇನಂತಂದ್ರೆ, ಎರೆ ಗೊಬ್ಬರವನ್ನು ಬಹಳಷ್ಟು ಉಪಯೋಗ ಮಾಡೋದ್ರಿಂದ ನಮ್ಮ ಮಣ್ಣು ಒಂದೇನಂತಂದ್ರೆ ನೀರು ಹಿಡಿಯೋ ಶಕ್ತಿಯನ್ನು ಹೆಚ್ಚಿಗೆ ಆಗ್ತದೆ. ಇತ್ತೀಚೆಗೆ ನಾವು ನೋಡ್ತೀವಿ, ಮಳೆ ಬಂದ ತಕ್ಷಣ ನೀರು ಹರ್ಕೊಂಡು ಹೋಗ್ತಾವೆ. ಅದು ಯಾಕೆ ಅಂತಂದ್ರೆ ನಮ್ಮ ಭೂಮಿ ಒಂದು ಹಗುರ ಆಗಿರ್ಬೇಕು, ನೀರು ಹಿಡ್ಕೊಂಡು ಪಳ್ಳಾಗಿತ್ತಂದ್ರೆ ಇದು ಇದೇನಂತಂದ್ರೆ ಏನು ಎರೆಗೊಬ್ಬರ ಹಾಕೋದ್ರಿಂದ ಮಣ್ಣಿನ ನೀರು ಹಿಡಿಯೋ ಶಕ್ತಿ ಹೆಚ್ಚಾಗ್ತದೆ. ಈಗ ಮಳೆ ಬಂದಾಗ ಆಮೇಲೆ ಏನಾಗುತ್ತೆ, ಬೇರೆ ಪೋಷಕಾಂಶಗಳು ಬಸ್ತ್ ಹೋಗ್ಬಿಡ್ತಾವೆ. ಈ ಎರೆ ಗೊಬ್ಬರ ಹಾಕೋದ್ರಿಂದ ಯಾವುದೇ ಪೋಷಕಾಂಶಗಳದ್ದು ಬಸ್ತ್ ಹೋಗೋದು ಕಡಿಮೆ ಆಗುತ್ತೆ, ಮತ್ತು ಬೇರು ಚೆನ್ನಾಗಿ ಆಳವಾಗಿ ಹೋಗುತ್ತದೆ, ಫಲವತ್ತು ಹೆಚ್ಚುತ್ತದೆ, ಮಣ್ಣಿನ ಫಲವತ್ತು ಹೆಚ್ಚುತ್ತದೆ, ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚುತ್ತದೆ. ನೀವು ಜಾಸ್ತಿ ಔಷಧಿ ಹೊಡೆಯೋದು ಬೇಕಾಗಲ್ಲ. ಏನಂತಂದ್ರೆ ಅದಕ್ಕೆ ಬುಡಮಟ್ಟ ಒಂದು ತಳವನ್ನು ಬೇರನ್ನು ಚೆನ್ನಾಗಿ ಶಕ್ತಿಯುತ ಆಗಿತ್ತಂದ್ರೆ ಗಿಡಕ್ಕೆ ಏನು ಬಂದರೂ ತಡ್ಕೊಂತದೆ. ಈಗ ಎರೆ ಗೊಬ್ಬರ ಉತ್ಪಾದನೆ ಮಾಡಿ ಹಾಕ್ರಿ ಅಂತ ಹೇಳ್ತೀವಿ, ರೈತರು ಕೇಳೋದು ಇಲ್ರಿ ನಮ್ಮ ಮನೆಯಲ್ಲಿ ಸಗಣಿ ಬೇಕಂತಾರೆ, ಇದಕ್ಕೆ ನಮ್ಮ ಮನೆಯಲ್ಲಿ ಧನಾನ ಇಲ್ಲ, ಏನ್ ಮಾಡಮ್ಮ ಕಸ ಎಲ್ಲ ರಗಡೆ ಇಟ್ಬಿಡ್ರಿ ಏನ್ ಮಾಡೋದು ಅಂತಾರೆ. ಮತ್ ಕಸ ಎಲ್ಲ ಏನ್ ಮಾಡಿದ್ರೆ ಇಲ್ರಿ ನಾವು ಸುಟ್ಟು ಬಿಡ್ತೀವಿ ಕಸ ಅಂತ ಹೇಳ್ತಾರೆ. ತಾವು ತಜ್ಞರಾಗಿ ಏನ್ ಹೇಳ್ತಿರಲಿ ಇಂತ ರೈತರಿಗೆ ಏನ್ ಪ್ರಶ್ನೆಗೆ ಉತ್ತರ ಕೊಡ್ತಿರ್ತಾವ? ನಾವು ರೈತರಿಗೆ ಮೊದ್ಲು ಅದೇ ಹೇಳಿದ್ರೆ ಕಸಗಳನ್ನ ಮೊದ್ಲು ಸುಡ್ಬೇಡ್ರಿ ಅಂತ ಹೇಳ್ತೀವಿ. ಹೆಚ್ಚಾಗಿ ಈಗ ನಾವು ನೋಡ್ತಾ ಇದೀವಿ ಅದು ಸುಡೋದ್ರಿಂದ ಒಂದೇನಂದ್ರೆ ಮಣ್ಣಿನ ಫಲವತ್ ಹಾಳಾಗ್ತದೆ. ಮಣ್ಣಿನಲ್ಲಿ ನಾ ಹೇಳಿದ್ನಲ್ಲ ಹಲವಾರು ಸೂಕ್ಷ್ಮ ಜೀವಿಗಳು ಇರ್ತವೆ, ಬರೀ ಇದಷ್ಟೇ ಅಲ್ಲ ಎಲ್ಲಾನು ಸತ್ತೋಗ್ಬಿಡ್ತಾವೆ. ಇವತ್ತಿನ ದಿವಸ ಏನಂತಂದ್ರೆ ಮಣ್ಣು ನಮ್ಗೆ ಫಲವತ್ತಿದ್ರೆ ಮುಂದಿನ ನಮ್ಮ ಜನಾಂಗಕ್ಕೆ ಅವ್ರಿಗೆಲ್ಲ ಬೆಳೆಯನ್ನು ಯಾಕಂದ್ರೆ ಬೆಳೆ ಇಲ್ಲದೆ ನಾವೇನು ಬದುಕೋಕ್ಕಾಗಲ್ಲ, ಬರೀ ದುಡ್ಡಿದ್ರೆ ನಡೆಯೋದಿಲ್ಲ. ಅದಕ್ಕೆ ಏನಂತಂದ್ರೆ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಸುಡಲಾರದೆ ಇದಕ್ಕೆ ಸಗಣಿ ಏನಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗುತ್ತೆ. ಅದಕ್ಕೆ ಒಂದು ಆಕಳ ಕರು ಏನಾದ್ರೂ ಒಂದು ಮನೆ ಇಲ್ಲಾಂದ್ರೆ ಬೇರೆ ಕಡೆಯಿಂದ ತರ್ಬೋದು, ತಂದು ಮಾಡ್ಕೋಬಹುದು. ಅದು ಅದಕ್ಕೆ ಎರೆಜಲ ಇದು ಒಂದು ಇತ್ತೀಚೆಗೆ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಎರೆಜಲ ಅಂತಂದ್ರೆ ಹುಳಗಳಿಂದ ತೊಳೆದು ಬಂದ ನೀರು, ಹುಳ ಮತ್ತು ಗೊಬ್ಬರದಿಂದ ತೊಳೆದು ಬಂದ ಗೊಬ್ಬರ ಮತ್ತು ಹುಳ ಎರಡು ತೊಳೆದಿಂದ ನೀರು, ಅದಕ್ಕೆ ಎರೆಜಲ ಅಂತ ಕರಿತೀವಿ ನಾವು. ಹೇಗೆ ಇದು ಮಾಡ್ಕೊಳ್ಳೋದಿದೆ ಎರೆಜಲವನ್ನ? ಇದಕ್ಕೆ ಒಂದು ಸಣ್ಣ ಒಂದು ಡಬ್ಬ ತಗೊಂಡು ಒಂದು ಟಬ್ ತಗೊಂಡು ಅದರಲ್ಲಿ ಇನ್ನೊಂದು ಸಣ್ಣ ಬಕೆಟ್ ಉರುಟ ಹಾಕಿ ಇಡಬೇಕು, ಹಾಕಿ ಮತ್ತು ಎರೆ ಗೊಬ್ಬರನ ಅದರಲ್ಲಿ ತುಂಬಿಸ್ಬೇಕು. ಎರೆ ಗೊಬ್ಬರ ತುಂಬಿಸ್ಬಿಟ್ಟು ಮತ್ತು ಸ್ವಲ್ಪ ಹುಳಗಳನ್ನ ಬಿಡಬೇಕು. ಆಮೇಲೆ ಒಂದು ಪೈಪ್ ಕನೆಕ್ಷನ್ ಕೊಡ್ಬೇಕು, ನಳದ ಕನೆಕ್ಷನ್ ಎರಡೂ ಟಬ್ಗಳಿಗೆ ಅಥವಾ ಸಿಮೆಂಟಿನ ಟಬ್ ಏನಾದ್ರು ಮಾಡ್ರಿ ಬಕೆ ಪ್ಲಾಸ್ಟಿಕ್ ಇದು, ಅದರಲ್ಲಿ ಒಂದು ನಳದ ಕನೆಕ್ಷನ್ ಕೊಟ್ಬಿಟ್ಟು ಮತ್ತೆ ನೀರು ಹಾಕ್ತಾ ಹೋಗ್ಬೇಕು. ಒಂದು ಲೀಟರ್ ಅಥವಾ 5 ಲೀಟರ್ ನೀರು ಹಾಕೋದಕ್ಕೆ 2 ದಿವಸಕ್ಕೊಮ್ಮೆ. ಇದು ನೀರು ಬಸ್ಕೊಂಡ್ ಬರುತ್ತಲ್ಲ ನಳದಲ್ಲಿ ಏನ್ ಬರುತ್ತಲ್ಲ ಅದಕ್ಕೆ ಎರೆಜಲ್ ಅಂತ ಕರಿತೀವಿ. ಸ್ಟೋರ್ ಹಾಕೋ ಬಕೆಟ್ ಅಲ್ಲಿ ಸ್ಟೋರ್ ಆಗಿ ಅದ್ರ ಒಳಗಿಂದ ಬಸ್ಕೊಂಡ್ ಬರೋದ್ ಟಬ್ದಲ್ಲಿ ಎಲ್ಲ ಗೊಬ್ಬರ ಮತ್ತು ಹುಳುಗಳನ್ನ ಹಾಕಿರ್ತೀವಿ. ಹುಳುಗಳು ಏನು ಸಾಯೋದಿಲ್ವಾ? 3-4 ದಿವಸ ಹಂಗೆ ಬಿಟ್ರೆ ಇಲ್ಲ ಇಲ್ಲ ಸಾಯೋದಿಲ್ಲ, ಅದೇನು ಸಾಯಿಲ್ಲ. ಇದು ಏನಂತ ನೀರು ಬಂದಿದ್ರೆ ಇದನ್ನ ಮತ್ತೆ ನೀರಿನ ಜೊತೆ ಅದನ್ನ ಇನ್ನು ಸ್ವಲ್ಪ ನೀರ್ ಮಾಡ್ಕೋಬೇಕು. ಒಂದು ಮಗ್ ಎರೆ ಜಲ ಬಂತಂದ್ರೆ ಅದಕ್ಕೆ 3 ಪಟ್ಟು ನೀರ್ ಹಾಕಿ ನೀರ್ ಹಾಕಿ ಇದನ್ನ ಬೆಳೆಗಳ ಬುಡಕ್ಕೆ ಸ್ಪ್ರೇ ಮಾಡ್ಬೇಕು. ಬೇರೆ ಏನ ಇದಕ್ಕೆ ಇತ್ತೀಚೆಗೆ ಎರೆ ಜಲ ಹಾಕೋದ್ರಿಂದ ಬೆಳೆ ಪ್ರಚೋದಕ ಶಕ್ತಿ ಇದರಲ್ಲಿ ಬೆಳೆ ಎರೆ ಜಲವನ್ನ ಸಿಂಪರಣೆ ಮಾಡಬಹುದು ಅಂತೀರಾ? ಗಿಡದ ಬಡ್ಡಿಗೆ ಹಾಕಬೇಕಾ? ಹೇಗೆ ಗಿಡದ ಬಡ್ಡಿಗೆ ಹಾಕಿ ಸಿಂಪರಣೆ ಮಾಡಬಹುದು ಇದನ್ನ. ಒಂದು ಪ್ರಮಾಣ ಎರೆ ಜಲ, 3 ಪ್ರಮಾಣ ನೀರು ಹಾಕಿ ಮಿಶ್ರಣ ಮಾಡಿ ಸಿಂಪರಣೆ ಬೆಳೆಗಳಿಗೆ. ಇದರಿಂದ ಏನಂದ್ರೆ ಬೆಳೆ ಚೆನ್ನಾಗಿ ಬೆಳೀತದ ಅಷ್ಟೇ, ಪ್ರಚೋದಕ ಇದ್ದಂಗೆ ಅಷ್ಟೇ. ಇದು ಎರೆ ಜಲವನ್ನು ಎಷ್ಟು ದಿನಗಳಿಗೆ ಕಲೆಕ್ಟ್ ಮಾಡ್ಕೋಬಹುದು? ಎಷ್ಟು ದಿನ ತನಕ ಕಲೆಕ್ಟ್ ಮಾಡ್ಕೋಬಹುದು? ಬೇಕಾದಷ್ಟು ದಿವಸ ಇದನ್ನ ಬೇಕಾದಷ್ಟು ದಿವಸ ಮಾಡಬಹುದು. ನೀರ್ ಹಾಕ್ತಾ ಹೋಗ್ಬೇಕು ಅಷ್ಟೇ, ನೀರ್ ಹಾಕ್ತಾ ಹೋಗ್ಬೇಕು ಅದಕ್ಕೆ. ಮತ್ತೆ ಅದಕ್ಕೆ ಗೊಬ್ಬರ ಇರುತ್ತೆ, ಹುಳುಗಳು ಇರುತ್ತೆ, ಹುಳುಗಳು ಏನ್ ತಿಂತಾವೆ? ಆಹಾರ ಬೇಕಲ್ಲ ಅವಕ್ಕೆ. ಅದಕ್ಕೆ ಗೊಬ್ಬರನೇ ಸ್ವಲ್ಪ ಮತ್ತೆ ಹಾಕ್ತಾ ಹೋಗ್ಬೇಕು ಮತ್ತೆ. ಇದು ಹೆಚ್ಚಾಗಿ ನಾವು ಇನ್ನೊಂದು ಇದು ಮಾಡಕ್ ಆಗ್ಲಿಲ್ಲ ಅಂದ್ರೆ ಕೆಲವು ರೈತರಿಗೆ ಏನಂದ್ರೆ ಅದೇ ಟ್ಯಾಂಕಿಗೆ ಒಂದು ಪೈಪ್ ಕನೆಕ್ಷನ್ ಕೊಟ್ಟು ಒಂದೊಳ್ಳೆ ಜಾಸ್ತಿ ನೀರು ಏನಾರ ಅದಕ್ಕೆ ಹಂಗ ತಕ್ಕೊಂಗು ಮಾಡಬಹುದು ಅದೇ ರೀತಿ. ಬಟ್ ಅದು ಅಷ್ಟು ಸೂಕ್ತವಾಗಲ್ಲ, ಯಾಕಂತಂದ್ರೆ ಹುಳಗಳು ಸತ್ತೋಗ್ತವೆ. ಅದಕ್ಕೆ ಇದಕ್ಕೆ ಮತ್ತೆ ಮತ್ತೆ ಇದನ್ನ ಬದ್ಲಿ ಮಾಡ್ಕೊಂತ ಹೋದ್ರೆ ಚೆನ್ನಾಗಿರುತ್ತದೆ. ತರ ಎರೆಜಲ ಅಂದ್ರೆ ಒಂಥರ ಟಾನಿಕ್ ಇದ್ದಂಗೆ, ಟಾನಿಕ್ ಇದ್ದಂಗೆ ಬೆಳೆಗಳಿಗೆ ಟಾನಿಕ್ ಕೊಟ್ಟಂಗೆ. ನಾ ಹೇಳಿದ್ನಲ್ಲ ಇವತ್ತಿನ ದಿವಸ ಬೆಳೆಗಳಿಗೆ ನಮ್ಮ ಎಲ್ಲಾ ಬೆಳೆಗಳಿಗೆ, ಯಾಕಂದ್ರೆ ನಾವೆಲ್ಲ ಹೈಬ್ರಿಡ್ ತಳೆ ಯೂಸ್ ಮಾಡ್ತೇವೆ, ಚೆನ್ನಾಗಿ ಟಾನಿಕ್ ಕೊಡ್ಲೇಬೇಕಾಗುತ್ತದೆ, ಹೆಚ್ಚು ಇಳುವರಿ ಬೇಕಂದಾಗೆ ಕೊಡ್ಲೇಬೇಕಾಗುತ್ತೆ. ಈಗ ಒಂದು ಕೊನೆ ಪ್ರಶ್ನೆ ಏನಂತಂದ್ರೆ, ಎರೆ ಗೊಬ್ಬರ ಉತ್ಪಾದನೆಯನ್ನ ಮಾಡಿ ಒಬ್ಬ ಯುವಕ ನಿತ್ಯ ಉದ್ಯೋಗವನ್ನಾಗಿ ಮಾಡ್ಕೊಂಡು ಮಾರಾಟ ಮಾಡ್ಕೊಂಡ್ಬಿಟ್ಟು ಒಂಥರ ಬಿಸ್ನೆಸ್ ಆಗಿ ಮಾಡ್ಕೋಬಹುದು ಅಂತೀರಾ? ಹೇಗೆ ಇದನ್ನ? ಯಾಕಂದ್ರೆ ಬಹಳಷ್ಟು ಜನಕ್ಕೆ ಈಗ ನಮ್ಮ ಸರ್ಕಾರನೇ ಇದಕ್ಕೆಲ್ಲಾನು ಪ್ರೋತ್ಸಾಹ ಕೊಡ್ತಾ ಇದಾರೆ. ತಮಗೆಲ್ಲ ಗೊತ್ತು ಈಗ ಮಾಡೋರು ಕಡಿಮೆ ಆಗಿದ್ದಾರೆ, ಸರ್ಕಾರ ಎಲ್ಲಾ ರೀತಿಯಿಂದ ಪ್ರೋತ್ಸಾಹ ಮಾಡ್ತಾರೆ, ಮತ್ತೆ ಕೆಲವು NGOಗಳು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದಾರೆ. ಎರೆ ಗೊಬ್ಬರ ಮಾಡ್ಲಿಕ್ಕೆ ಕೆಲವು ಬ್ಯಾಗ್ಸ್ ಅಂತ ಕೊಡ್ತಾ ಇದಾರೆ, ಯಾಕಂದ್ರೆ ಕೆಲವರು ಇದನ್ನು ತೊಟ್ಟಿ ತೊಡಕಾಗಲ್ಲ ಅಂದ್ರೆ ಒಂದು ಪ್ಲಾಸ್ಟಿಕ್ ಒಂದರ ಬ್ಯಾಗ್ಸ್ ಬರ್ತಾವ, ಆ ತರ ಮಾಡಬಹುದು. ರೆಡಿಮೇಡ್ ಬ್ಯಾಗ್ಸ್ ಇದಾವೆ, ತೊಟ್ಟಿ ಟೈಪ್ ಇದಾವೆ, ಅವನು ಉಪಯೋಗ ಮಾಡಬಹುದು. ಇದಕ್ಕೇನು ಹೊಲ ಜಮೀನು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಏನು ಒಂದು ಬರೀ ನೀರ್ ಹಾಕದು. ಒಂದ್ಸಲ ನೀವು ಕೃಷಿ ತ್ಯಾಜ್ಯ ವಸ್ತುಗಳು ಇದ್ರೆ ಸಾಕು, ಮತ್ತು ಸಗಣಿ ಇದ್ರೆ ಆಯ್ತು, ಆಮೇಲೆ ಏನು ಕೆಲಸ ಇರಲ್ಲ. ಮೊದ್ಲು ತುಂಬಿಸೋ ತನಕ ಅಷ್ಟೇ ಕೆಲಸ ಇರುತ್ತೆ. ಇದಕ್ಕೇನಂದ್ರೆ ಒಂದು 3,000 to 4,000 ರೂಪಾಯಿ ಖರ್ಚು ಇರುತ್ತೆ ಅಷ್ಟೇ. ಆಮೇಲೆ ಏನಿಲ್ಲ, ಒಂದ್ ಹೇಳದಲ್ಲ, ಒಂದ್ ಗುಂಟದಲ್ಲಿ ಮಾಡಿದ್ರೆ 3,000 ಖರ್ಚಾದ್ರೆ ನಿಮ್ಗೆ ವರ್ಷಕ್ಕೆ ಇಷ್ಟಿಷ್ಟು ಬರುತ್ತದೆ. ಒಂದ್ ಇದಕ್ಕೆ ಏನಂತಂದ್ರೆ ಒಂದ್ 6 ಟನ್ ಬಂತಂದ್ರೆ ಒಂದ್ 10,000 to 15,000, ನಾನು ಕಡಿಮೆ ಹೇಳ್ತಾ ಇದ್ದೀನಿ, ಅಷ್ಟಂತೂ ಬಂದೇ ಬರುತ್ತೆ. ಹೇಗೆ ಮಾರುಕಟ್ಟೆ ಬೆಲೆ ಹೇಗಿದೆ ಒಂದು ಟನ್ನಿಗೆ ಗೊಬ್ಬರ? 500 ರೂಪಾಯಿ ಕ್ವಿಂಟಲ್ ಹಂಗೆ. 500 ರೂಪಾಯಿ ಕ್ವಿಂಟಲ್ ಇದೆ ಅಂದ್ರೆ 5,000 ರೂಪಾಯಿ ಟನ್ ಇದೆ. ಮತ್ತೆ ಅದಲ್ಲದೆ ಏನಂತಂದ್ರೆ ಎರೆಹುಳುಗಳು ಮೀನಿಗೆ ಆಹಾರವಾಗಿ ಉಪಯೋಗ ಮಾಡ್ತಾರೆ, ಮೀನು ಕೋಳಿಗಳಿಗೆ ಅದನ್ನು ಎರೆಹುಳುಗಳು ಉಪಯೋಗ ಇದಾವೆ ಬಹಳಷ್ಟು. ಡಾಕ್ಟರ್ ಸುಶೀಲಾ ನಾಡಗೌಡ ಅವರೇ, ನೀವು ಹೇಳಿದಂಗೆ ಕಸದಿಂದ ರಸವನ್ನು ತೆಗಿತಕ್ಕಂತ ಒಂದು ಚಟುವಟಿಕೆ ಇದೆ ಎರೆಗೊಬ್ಬರ ಉತ್ಪಾದನೆ. ಸಾಕಷ್ಟು ಕೃಷಿ ತ್ಯಾಜ್ಯಗಳು ವೇಸ್ಟ್ ಆಗ್ತಿರ್ತವೆ, ಹಾಗೆ ಅದನ್ನು ಹಾಕಿ ಸುಡ್ತಿರ್ತಾರೆ, ಎಲ್ಲೋ ಮೂಲೆಯಲ್ಲಿ ಹೋಗಿತಾರೆ, ಮನೆಯಲ್ಲಿ ಎಲ್ಲ ವ್ಯವಸ್ಥೆ ದನಗಳಿರ್ತವೆ, ನೀರಿನ ಅನುಕೂಲತೆ ಇದೆ, ಇಂಥ ರೈತರು ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು. ಏನು ಹೇಳ್ತೀರಿ ಕೊನೆಯದಾಗಿ ರೈತರಿಗೆ? ಇದು ರೈತರಿಗೆ ನಾನು ಮೊದಲೇ ಹೇಳ್ತೀನಿ, ಆದಷ್ಟು ಕೃಷಿ ತ್ಯಾಜ್ಯ ವಸ್ತುಗಳನ್ನು ಸುಡಬೇಡ್ರಿ. ಅದನ್ನು ನಾವು ಏನಿಲ್ಲ, ಕಸದಿಂದನೇ ಎಷ್ಟೋ ಕೋಟಿ ಗಟ್ಟಲೆ ಇದು ಗೊಬ್ಬರ. ಇನ್ನು ಮುಂದಿನ ಜನಾಂಗಕ್ಕೆ ನಮಗೆ ರಾಸಾಯನಿಕ ಗೊಬ್ಬರ ಸಿಗುತ್ತಾ ಇಲ್ಲ ಗೊತ್ತಿಲ್ಲ, ಉತ್ಪಾದನೆ ಕಡಿಮೆ ಇದೆ. ಅವಾಗ ಎಲ್ಲರೂ ಅಲ್ಲಿ ಹೋಗಿ ಕಷ್ಟಪಟ್ಟು ತೊಗೊಂಡು ಬಂದು ನಮ್ಮ ಮಣ್ಣನ್ನು ನಾವು ಹಾಳು ಮಾಡೋದಕ್ಕಿಂತ ಮನೇಲೆ ಇದೊಂದು ಸ್ವಂತ ಉದ್ಯೋಗನೂ ಆಗುತ್ತೆ, ಮತ್ತು ಮಣ್ಣಿನ ಫಲವತ್ತೂ ಆಗುತ್ತೆ. ಎಲ್ಲ ರೀತಿಯಿಂದ ನಾವು ಇನ್ನೊಬ್ಬರ ಮೇಲೆ ಅವಲಂಬಿಸೋದು ಬೇಕಾಗಿಲ್ಲ. ಸ್ವಾವಲಂಬಿಯಾಗಿ ತಮ್ಮ ಕೃಷಿಯನ್ನು ಮಾಡೋ ರೈತರಿಗೆ ಮತ್ತು ಸಾವಯವ, ಇವತ್ತಿನ ದಿವಸ ಎಲ್ಲರಿಗೂ ಗೊತ್ತು, ಸಾವಯವ ಬೆಳೆಗಳಿಗೆ ಮತ್ತು ಹಣ್ಣುಗಳಿಗೆ ತರಕಾರಿಗಳಿಗೆ ಬಹಳಷ್ಟು ಬೆಲೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಇದಕ್ಕೆ ಎರೆಗೊಬ್ಬರ ಒಂದೇ ರಾಮಬಾಣ ಇದ್ದಂಗೆ. ಎರೆಹುಳ ಗೊಬ್ಬರವನ್ನು ಹಾಕೋದ್ರಿಂದ ನಿಮ್ಮ ರಾಸಾಯನಿಕ ಯಾವುದೇ ಗೊಬ್ಬರನೂ ಬೇಕಾಗಿಲ್ಲ, ಮತ್ತು ಯಾವುದೇ ಔಷಧಿ ಸಿಂಪರಣೆ ಮಾಡೋದು ಕಡಿಮೆ ಮಾಡ್ಕೊಂ, ಇದರಿಂದ ತಮಗೆ ಹೆಚ್ಚು ಲಾಭದಾಯಕ ಅಂತ ಹೇಳ್ತಾರೆ. ಒಳ್ಳೆಯದು ಡಾಕ್ಟರ್ ಸುಶೀಲಾ ನಾಡಗೌಡ ಅವರೇ. ಎರೆಗೊಬ್ಬರ ಉತ್ಪಾದನೆ ಒಂದು ಪದ್ಧತಿ ಮತ್ತು ಎರೆಗೊಬ್ಬರ ಬಳಕೆ ಹೇಗೆ ಇದನ್ನು ಮಾಡಬೇಕು, ಇದರಿಂದ ಏನು ಪ್ರಯೋಜನಗಳಿದಾವಂತಕ್ಕಂಥ ವಿಚಾರವನ್ನು ತಿಳಿಸಿದ್ರಿ. ನಮ್ಮ ರೈತ ಬಾಂಧವರು ಸಾಕಷ್ಟು ಕಸವನ್ನು ವೇಸ್ಟ್ ಮಾಡ್ತಿರ್ತಾರೆ, ಸುಡ್ತಿರ್ತಾರೆ, ಅಲ್ಲೇ ಬಿಸಾಕ್ತಿರ್ತಾರೆ. ಅಂಥವರು ಎರೆಗೊಬ್ಬರವನ್ನು ಒಂದೆರಡು ತೊಟ್ಟಿಯನ್ನು ಮಾಡ್ಕೊಂಡ್ಬಿಟ್ಟು ಎರೆಗೊಬ್ಬರ ಉತ್ಪಾದನೆ ಮಾಡಿ ಅದನ್ನು ಅವರ ಕೃಷಿ ಬೆಳೆಗಳಿಗೆ ಬಳಸಲಿಕ್ಕೆ ಮುಂದೆ ಬಂದರೆ ಖಂಡಿತ ಭೂಮಿ ಫಲವತ್ತತೆಯೂ ಚಲೋ ಆಗುತ್ತೆ, ಜೊತೆಗೆ ಒಳ್ಳೆ ಇಳುವರಿ ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಇಂಥ ವಿಚಾರವನ್ನು ನಮ್ಮ ರೈತರು ಗಮನಿಸಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ, ನಮಸ್ಕಾರ. ಧನ್ಯವಾದ ಸರ್. ಎರೆಗೊಬ್ಬರ ಉತ್ಪಾದನೆಯ ತಾಂತ್ರಿಕತೆ ಮತ್ತು ಕೃಷಿಯಲ್ಲಿ ಅದರ ಬಳಕೆಯ ಮಹತ್ವ, ಈ ವಿಷಯ ಕುರಿತು ಡಾಕ್ಟರ್ ಸುಶೀಲಾ ನಾಡಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ರೈತ ಬಂಧವರ ಈಗ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಆಲಿಸೋಣ. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷಗಳನ್ನು ರೈತ ಬಾಂಧವರು ಸುಡದೆ ತ್ಯಾಜ್ಯ ವಿಭಜಕಗಳನ್ನು ಬಳಸಿಕೊಂಡು ಅದನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ಬಳಸಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಇದು ಸೂಕ್ತವಾದಂತಹ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕಳಿಸಬೇಕು. ಹಿಂಗಾರು ಬೆಳೆ ಕಟಾವಾದ ಕೂಡಲೇ ರೈತ ಬಾಂಧವರು ಮಾಗಿ ಉಳುಮೆಯನ್ನು ಮಾಡಬೇಕು. ಇದನ್ನು ಮಾಡೋದರಿಂದ ಮಣ್ಣಿನಲ್ಲಿರುವಂತಹ ಕೋಶ ವ್ಯವಸ್ಥೆಯಲ್ಲಿರುವಂತಹ ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಶೇಖರಣಾ ಶಕ್ತಿಯೂ ಕೂಡ ಹೆಚ್ಚಾಗ್ತದೆ. ಇನ್ನು ಕಲ್ಲಂಗಡಿಯನ್ನು ಬೆಳೆದಿರುವ ರೈತ ಬಾಂಧವರು ಗಮನಿಸಬೇಕು. ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಬಹುದು. ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಗಟ್ಟಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗೆ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬೆಳೆಗಳನ್ನು ಹಾಕಬೇಕು. ಇನ್ನು ಭತ್ತವನ್ನು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಕಾರ್ಬನ್ ಡೈಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಿ. ಭತ್ತದಲ್ಲಿ ಕಾಂಡ ಕೊರೆಯುವ ಹುಳುವಿನ ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ ಕ್ಲೋರೋಫೆರಿಫಾಸ್ 20 EC ಅಥವಾ 2 ಮಿಲಿಲೀಟರ್ ಫರ್ಫನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಭತ್ತದಲ್ಲಿ ದುಂಡಾಣು ಅಂಗಮಾರಿ ರೋಗದ ಹತೋಟೆಯನ್ನು ಮಾಡಲು 0.6 ಗ್ರಾಂ ಸೆಪ್ಟ್ರೋಮೈಸಿನ್ ಸಲ್ಫೇಟ್ ಮತ್ತು 3 ಗ್ರಾಂ COC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ಮಾವಿನಲ್ಲಿ ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರನ್ನು ಕೊಡಬೇಕಾಗ್ತದೆ. ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನು ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮಾಡಬೇಕು. PPR ಕಾಯಿಲೆಯ ಬಗ್ಗೆ ಈ ದಿನಗಳಲ್ಲಿ ಎಚ್ಚರವನ್ನು ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಸ್ಥಳೀಯ ಪಶುವೈದ್ಯರನ್ನು ಕಾಣಬೇಕು. ಬೇಸಿಗೆ ಆರಂಭಗೊಳ್ಳುತ್ತಿರುವ ಈ ದಿನಗಳಲ್ಲಿ ಶುದ್ಧವಾದ ನೀರು ಸದಾಕಾಲ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ರೈತ ಬಾಂಧವರು ನೋಡ್ಕೋಬೇಕು. ಕೋಳಿ ಮನೆಯನ್ನು ತಂಪಾಗಿಸುವ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ಕೋಳಿಯ ಕೊಠಡಿಯು ಉಷ್ಣಾಂಶ ಯಥಾಸ್ಥಿತಿಯಲ್ಲಿ ಕಾಪಾಡಬೇಕು. ಬೇಸಿಗೆ ದಿನಗಳು ಆರಂಭಗೊಂಡಿದ್ದು ಹೈನುರಾಸುಗಳಿಗೆ ಶುದ್ಧ ಕುಡಿಯುವ ನೀರು ಲಭ್ಯವಾಗುವಂತೆ ನೋಡ್ಕೋಬೇಕು. ಇದರಿಂದ ಹಾಲಿನ ಇಳುವರಿ ಹೆಚ್ಚಾಗುವುದಲ್ಲದೆ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಸಾಧ್ಯ ಆಗ್ತದೆ. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬಳೆಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗ್ತದೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು, ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ರೈತ ಬಂಧವರ ಈಗ ಕೇಳೋಣ ಪೇಟೆ ದಾಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಇಂದಿನ ಪೇಟೆ ದಾಣೆ. ಕಡಲೆಕಾಳು ಜವಾರಿ ಕನಿಷ್ಠ 4,650 ರೂಪಾಯಿಗಳಿಂದ ಗರಿಷ್ಠ 4,980 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 6,800 ರೂಪಾಯಿಗಳಿಂದ 7,800 ರೂಪಾಯಿಗಳು. ಅಲಸಂದಿ 5,370 ರೂಪಾಯಿಗಳಿಂದ 6,859 ರೂಪಾಯಿಗಳು. ಶೇಂಗಾ ಗುಂಗುರಿ 3,895 ರೂಪಾಯಿಗಳಿಂದ 7,255 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 2,149 ರೂಪಾಯಿಗಳಿಂದ 2,283 ರೂಪಾಯಿಗಳು. ಸೂರ್ಯಕಾಂತಿ 4,078 ರೂಪಾಯಿಗಳಿಂದ 5,001 ರೂಪಾಯಿಗಳು. ಕೆಂಪು ತೊಗರಿ 5,000 ರೂಪಾಯಿಗಳಿಂದ 8,467 ರೂಪಾಯಿಗಳು. ಬಿಳಿ ತೊಗರಿ ಕನಿಷ್ಠ 7,509 ರೂಪಾಯಿಗಳಿಂದ ಗರಿಷ್ಠ 8,039 ರೂಪಾಯಿಗಳು. ಈಗ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ. ಸಜ್ಜೆ ಕನಿಷ್ಠ 2,350 ರೂಪಾಯಿಗಳಿಂದ ಗರಿಷ್ಠ 2,740 ರೂಪಾಯಿಗಳು. ರೈತ ಬಂಧವರೇ, ಇದುವರೆಗೆ ರಾಯಚೂರು ಹಾಗೂ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಇಂದಿನ ಪೇಟೆ ದಾಣೆಯನ್ನು ಆಲಿಸಿದರೆ ಇದಾಗಿತ್ತು ರೈತ ಬಂಧವರೇ ಇಂದಿನ ಕೃಷಿ ರಂಗ ಕಾರ್ಯಕ್ರಮ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:21. ಜನಪದ ಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಅತ್ಯಂತ ವಿಶ್ವಾಸಾರ್ಹ ಜುವೆಲರ್ ಮಲ್ಬಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಈಗ ರಾಯಚೂರಿನಲ್ಲಿ ತೆರೆದಿದೆ. ಪಡೆಯಿರಿ ನವನವೀನ ಜುವೆಲ್ರಿ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಮತ್ತು ಡಿಸೈನ್ಸ್ಗಳ ಮೇಲೆ ಅನ್ಮ್ಯಾಚ್ಡ್ ಶ್ರೇಣಿ. ಪ್ರತಿ 30,000 ರೂಪಾಯಿಗಳ ಪರ್ಚೇಸ್ ಮೇಲೆ 100 mg ಅಷ್ಟು ಗೋಲ್ಡನ್ ಗಿಫ್ಟ್ ಹಾಗೂ 250 mg ಗೋಲ್ಡ್ ಕಾಯಿನ್ ಪಡೆಯಿರಿ. ವ್ಯಾಲ್ಯೂ ಈಕ್ವಿವಲೆಂಟ್ ಆಫ್ ಡೈಮಂಡ್ ಜೆಮ್ ಸ್ಟೋನ್ ಹಾಗೂ ಪೊಲ್ಕೆ ಡಿಸೈನ್ಸ್ ಮೇಲೆ. ಈ ಕೊಡುಗೆ April 23 ಲಭ್ಯ. ಮಲ್ಬಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಸ್ಟೇಷನ್ ರೋಡ್ ಆಪೋಸಿಟ್ ರಾಮ್ ಮಂದಿರ್ ರಾಯಚೂರ್. ರೈತ ಬಂಧವರ ಈಗ ಕೇಳೋಣ. ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದ ರಾಘವಯ್ಯ ದಾಸರ್ ಅವರಿಂದ ಏಕತಾರಿ ಪದಗಳನ್ನು. ಸಭಾಕಲ್ಪತರ ಒಂದೇ, ಸಭಾಕಲ್ಪತರ ಒಂದೇ, ಜೀವಿತಂ ಶಾಸ್ತ್ರ ಪುಷ್ಪ ಸಮಾವಿತಂ ಮಿತ್ರೇಭ್ಯ ಪರಸ್ವಾವಿತಂ. ಜನ್ಮ ತಾನವಾ ಕೊಡು ಕಷ್ಟ ಬರತಾನವು ಸುಡು ಸುಡು ಜನ್ಮ ಧನವಂತಾರಡಿಗೆ ಪೋಗಿ ಭಾಗಿ ತನುಮಾನವಾನೊತ್ತಿಸಿ ಜೀವಪಾಲಕ ದೇವಯನ್ನನು ಧೀವಯನ್ನನು ರಕ್ಷಿಸನ್ನನು ಕೂಲದಲ ಕರೆದೇವರು ಎಂದು ಧರಣೆ ಕಳು ಕಷ್ಟ ತಾನವು ಸುಡು ಸುಡು ಜನ್ಮ ಮತಿಯಾಗಿರಲು ಹವನ ಕಡು ಕಷ್ಟ ಬಡ ತಾನವು ಸುಡು ಸುಡು ಜನ್ಮ ಕಡು ಕಷ್ಟ ಬಡ ತಾನವ ಎಡೆಯ ಮೇಲೆ ಚರಣ ಇಡಲಿ ಬಹುದು ತುಂಬಿದ್ದ ಮಡವಿನ ಧುಮಕ ದಾಟಲಿ ಬಹುದು ಘೋರತನದಲ್ಲಿ ದಾರಿದ್ರಿತನವನು ಪಾರುಗಾನನು ಶಿಲಪುರೀಷ ಶಿವಪುರೀಷ ಕಡು ಕಷ್ಟ ಬಡ ತಾನವು ಸುಡು ಸುಡು ಜನ್ಮ ಏ ಕಡು ಕಷ್ಟ ಬಡ ತಾನವು ಸುಡು ಸುಡು ಜನ್ಮ ಕಡು ಕಷ್ಟ ಬಡ ತಾನವ ಸ ನೀನು ಪಾಲಿಸಬೇಕಮ್ಮ, ನೀನು ಪಾಲಿಸಬೇಕೆ, ನಿನ್ನ ಧ್ಯಾನ ಮಾಡುವೇನಮ್ಮ. ಶ್ರೀವುಲಿಯಮ್ಮ ನೀನು ಪಾಲಿಸಬೇಕಮ್ಮ, ನೀನು ಪಾಲಿಸಬೇಕೆ, ನಿನ್ನ ಧ್ಯಾನ ಮಾಡುವೇನಮ್ಮ. ಧಾರ್ತಿಯೋಳ್ ಗುಡಿಯ, ಧಾತ್ರಿಯೋಳ್ ಗುಡಿಯ, ಗುಡಿಯ ಗೋಪುರವ ಸತ್ಯವಂತಳ ಪೂಜೆ ಸಂಭ್ರಮವ, ಉತ್ತಮ ಶ್ರೀ ಪುರುಷರವ ಮುತ್ತೈದರೆಲ್ಲಾರು ನೆರೆದು ಭಕ್ತಿಯಿಂದಲೇ ಕಳಸವ ಪಿಡಿದು, ಮುತ್ತೈದರೆಲ್ಲಾರು ನೆರೆದು ಭಕ್ತಿಯಿಂದಲೇ ಕಳಸವ ಪಿಡಿದು, ಛತ್ರ ಚಾಮರ ಪಲ್ಲಕ್ಕಿ ಸುಭದಿಂದ ನಿನ್ನ ಸೇವೆ ಮಾಡುವಾರು ನೀನು ಪಾಲಿಸಬೇಕಮ್ಮ, ನೀನು ಪಾಲಿಸಬೇಕೆ, ನಿನ್ನ ಧ್ಯಾನ ಮಾಡುವೆನಮ್ಮ.